ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರೋರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ನಮಸ್ಕಾರ ರೈತ ಬಾಂಧವರೇ, ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಪ್ರಿಯ ತತ್ವದ ಕುರಿತು ಚಂದ್ರಶೇಖರ್ ಕೆದಿಲಾಯ ಅವರೊಂದಿಗೆ ಈಗ ಸಂದರ್ಶನವೊಂದ ಕೇಳೋಣ. ಸ್ನೇಹಿತರೆ, ಪರಿಸರ ಪ್ರಿಯ ಕೃಷಿ ತತ್ವಗಳನ್ನ ರಾಜ್ಯದ ದೇಶದ ಅನೇಕ ಭಾಗಗಳಲ್ಲಿ ರೈತರು ಅನುಸರಿಸಿದರೆ ಅದರ ಅನುಕೂಲಗಳನ್ನು ಕಂಡಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಕೊಪ್ಪ ಸಮೀಪದ ಬಿಳಾಲ್ಕೊಪ್ಪ ಗ್ರಾಮದ ಚಂದ್ರಶೇಖರ್ ಅವರು. ಚಂದ್ರಶೇಖರ್ ಅವರು ಯುವಕರು, ಸಮೂಹ ಮಾಧ್ಯಮಗಳಲ್ಲಿ ಏನೇನು ಬೆಳವಣಿಗೆಗಳನ್ನ ಜನ ಹಾಕ್ತಿದಾರೋ ಅದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಮತ್ತು ಪ್ರಯೋಗಗಳನ್ನು ಕೈಗೊಂಡು ಅನುಭವಗಳನ್ನ ಪಡೆದುಕೊಂಡಿದ್ದಾರೆ, ಬೇರೆಯವರಿಗೂ ಹಂಚುತ್ತಿದ್ದಾರೆ. ಸಣ್ಣ ಹಿಡುವಳಿ, ಕ್ರಿಯಾಶೀಲವಾದ ಬದುಕು ಇವತ್ತು ನಮ್ಮ ಈ ಭಾಗದ ರೈತರಿಗೆ ಅನುಕೂಲ ಆಗ್ತದಂತ ಒಂದು ದೃಷ್ಟಿಯಲ್ಲಿ ಅವರನ್ನ ಸಂಪರ್ಕ ಮಾಡಿ ವಿಚಾರಗಳನ್ನ ತಿಳಿಸ್ತಾ ಇದೀವಿ. ಚಂದ್ರಶೇಖರ್ ಅವರೇ, ನಿಮ್ಮ ಪರಿಚಯ ಮಾಡಿಕೊಟ್ಟು ನಿಮ್ಮ ಹಿನ್ನೆಲೆ ಮತ್ತು ನೀವು ಕೃಷಿಯಲ್ಲಿ ಸಾಗುತ್ತಿರುವ ಅದರಲ್ಲೂ ಪರಿಸರ ಪ್ರಿಯ ತತ್ವಗಳನ್ನ ಹೇಗೆ ಅನುಸರಿಸಿದ್ರೆ ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಬಹುದಾ ನೋಡಿ. ನಮಸ್ಕಾರ ಸರ್, ನಾನು ಚಂದ್ರಶೇಖರ್ ಕೆದ್ಲಾಯ ಅಂತ, ಕೊಪ್ಪ ತಾಲೂಕು ಬಿಳಾಲ್ಕೊಪ್ಪ. ನಂದೊಂದು 3/4 ಎಕರೆ ಕೃಷಿ ಭೂಮಿ ಇದೆ. ಅಡಿಕೆ, ಕಾಫಿ, ತೆಂಗು, ವಿಳದೆಲೆ, ಮೆಣಸು ಇದೆಲ್ಲ ಒಟ್ಟಿಗಿದೆ. ಅಂದ್ರೆ 2004 ನಮ್ಮ ತಂದೆಗೆ ಪಾಲಿಗೆ ಬಂದದ್ದು ಕೃಷಿ ಭೂಮಿ ಇದು. ಮೊದಲು ಸಾವಯವ ಕೃಷಿನೇ ಮಾಡ್ತಾ ಇದ್ದೆ, ಮಧ್ಯದಲ್ಲಿ ಕಾರಣಾಂತರದಿಂದ ರಾಸಾಯನಿಕ ಬಳಸಿದೆ. ಆದ್ರೆ ಈಗ 2-3 ನಾನು ಪೂರ್ತಿಯಾಗಿ ಕೀಟನಾಶಕ, ರಾಸಾಯನಿಕ ಗೊಬ್ಬರ ಎಲ್ಲದೂ ನಿಲ್ಸಿ, ಮನೆಯಲ್ಲಿ ಒಂದು ಸಾಹಿವಾಲ್ ದೇಸಿ ಹಸು ಇದೆ, ಗೋಬರ್ ಗ್ಯಾಸ್ ಇದೆ ಮನೆಗೆ, ಎನಿ ಟೈಮ್ ಗೋಬರ್ ಗ್ಯಾಸ್ ನಲ್ಲೇ ಅಡಿಗೆ ಆಗೋದು. ಪರಿಸರ ಪ್ರಿಯ ತತ್ವ ಅಂದ್ರೆ ಅದರಲ್ಲೂ ಒಂದ್ ಬಂತು. ಮತ್ತೆ ನೀರಾವರಿಗೂ ಕೂಡ ಈಗ 2014 ನೀರಾವರಿ ವ್ಯವಸ್ಥೆ ಮಾಡಿಕೊಂಡೆ. ತೋಟದಾದ್ಯಂತ ನಾನೇ ಸ್ವತಃ ಕೆಲಸ ಮಾಡಿ ನೀರಾವರಿಗೆ ಪೈಪ್ ಲೈನ್ ಮಾಡ್ಕೊಂಡಿದೀನಿ. ಗೋಬರ್ ಗ್ಯಾಸ್ ಪಕ್ಕದಲ್ಲಿ ಒಂದು ಸ್ಲರಿ ಟ್ಯಾಂಕ್ ಇದೆ, ಸ್ಲರಿ ಪಂಪ್ ಇದೆ. ಮತ್ತೆ ತೋಟದ ಮೇಲ್ಗಡೆ ಈಗ ಹಾಸನ ಆಕಾಶವಾಣಿ ಪ್ರೋಗ್ರಾಮ್ ಕೇಳಿನೆ ಒಂದು ಜೀವಸಾರ ಘಟಕ ಅಂತ ಮಾಡ್ಕೊಂಡಿದೀನಿ. ಇದರಲ್ಲಿ ಈಗ ಹೆಚ್ಚು ಸಾವಯವ ಅಂತ ಹೇಳೋದ್ರಕ್ಕಿಂತ ಜೈವಿಕ ಕೃಷಿ ಅಂತ ಹೇಳ್ಬೋದು. ಜೀವಾಮೃತ ಮಾಡಿ ನೋಡಿದೆ, ಗೋಕೃಪಾಮೃತ ಮಾಡಿ ನೋಡಿದೆ, ನಾನು ಜೈವಿಕ ಗೊಬ್ಬರಗಳನ್ನು ಬಳಸಿ ನೋಡಿದೆ. ಒಂದಷ್ಟು ರಾಸಾಯನಿಕ ಕೃಷಿ ಅಂತ ಹೋಗಿ ನಾನು ಮಣ್ಣಲ್ಲಿ ಜೀವಾಣುಗಳನ್ನ ಎಲ್ಲ ಹಾಳು ಮಾಡಿದ್ದೇನಿತ್ತು ಅದನ್ನ ಪೂರ್ಣ ಮಾಡ್ಲಿಕ್ಕಂತ ಪ್ರಯತ್ನದಲ್ಲಿ ಇವತ್ತು ಜೈವಿಕ ಕೃಷಿ ಅಂತ ನನ್ನ ಕೃಷಿಯನ್ನ ನಾನು ಅಂದ್ಕೊಳಕ್ಕೆ ಆಗತ್ತೆ ಮಾಡ್ತಾ ಇದ್ದೀನಿ. ಒಟ್ಟು 1 ಎಕರೆ ತೋಟ ಗದ್ದೆ ಇದೆ ಅಂತ ಹೇಳಿದ್ರಿ? ನಂದು ಇರೋದು ಒಟ್ಟು 21 ಅಡಿಕೆ ತೋಟ ರೆಕಾರ್ಡ್ ಜಾಗ. ಕಡೆ ಈ ಕಡೆ 1 ಮನೆ ಎಲ್ಲ ಸೇರ್ತಾ 1/30 ಇರ್ಬೋದು ಹೆಚ್ಚಂದ್ರೆ. ಗದ್ದೆ ಗದ್ದೆ ಇಲ್ಲ ಸರ್, ಗದ್ದೆ ಚಿಕ್ಕಪ್ಪನ ಪಾಲಿಗೆ ಹೋಯ್ತು, ಅವರು ನೋಡ್ಕೊಳ್ತಾ ಇದಾರೆ. ಹಸುಗೆ ಮೇವಿಗೆ ಅಂತ ನಾನು ಬೇರೆಯವ್ರ ಗದ್ದೆ ಎಲ್ಲ ಹುಲ್ಲೆಲ್ಲ ಕುಯ್ದು ತರ್ತೀನಿ. ಮತ್ತೆ ನಮ್ದೇ ಒಂದು 1960ರ ದಶಕದಿಂದಲೂ ನಮ್ಮ ಅಜ್ಜ ಎಲ್ಲ ಕಾಪಾಡ್ಕೊಂಡ್ ಬಂದಿದ್ದು ಒಂದ್ ಎಕರೆ ಕಾಡು ನಮ್ ಜೊತೆ ಇದೆ. ಅದನ್ನು ನಾನು ತುಂಬಾ ಅಚ್ಚುಕಟ್ಟಾಗಿ, ಏನೊಂದು ಪ್ಲಾಸ್ಟಿಕ್ ಇರಬಾರ್ದು, ಯಾವ್ದೇ ಮರ ಕಡಿಯೋದಿಲ್ಲ, ಅಡಿ ಕಾಡು ದರ್ಗು ಅಷ್ಟೇ, ಮತ್ತೆ ಮರನ ಯಾವ್ದು ಮುಟ್ಟಲ್ಲ ಆ ರೀತಿ, ಅಂದ್ರೆ ಪರಿಸರಕ್ಕೆ ಏನು ಹಾನಿ ಆಗ್ಬಾರ್ದು ಆ ರೀತಿ ಅದನ್ನ ತಂದು ಬಳಸ್ಕೊಂಡು ಕೃಷಿ ಮಾಡ್ತಾ ಇದೀನಿ. ಈಗ ನಿಮ್ಮ ಜೀವನೋಪಾಯಕ್ಕಾಗಿ ಇರೋದು ಕೇವಲ 1/2 ಎಕರೆ ಅಡಿಕೆ ತೋಟ ಅಲ್ವಾ? ಅಷ್ಟೇ. ಅನ್ಕೊಂಡಿದ್ದೀರಲ್ವಾ? ಹಾ, ಕಾಫಿನೂ ಇದೆ. ಅಂದ್ರೆ 1960ರ ದಶಕದಲ್ಲಿ ಇದ್ದ ಮರಗಳಿಂದ ಹಿಡಿದು ಇವತ್ತಿನವರೆಗಿನ ಸಸಿಗಳು ಕೂಡ ಇದಾವೆ ಅಡಿಕೆ ತೋಟದಲ್ಲಿ. ಅದ್ರೊಳಗಡೆ ಕಾಫಿ ಇದೆ, ಅಜ್ಜ ನೆಟ್ಟಿದ್ದು, ನಾನ್ ನೆಟ್ಟಿದ್ದು, ಅಪ್ಪ ನೆಟ್ಟಿದ್ದು ಎಲ್ಲ ತೆಂಗಿನ ಮರಗಳು ಇದಾವೆ. ರಾಸಾಯನಿಕ ಕೃಷಿಯಲ್ಲಿ ಉಳಿದಲೆ ಪೂರ್ತಿ ಹೋಗಿತ್ತು, ಈಗ ಬೆಳೆದಲೆಯನ್ನು ಮತ್ತೆ ನೆಟ್ಟು ಮತ್ತೆ ಚಿಗರಿ ಚೆನ್ನಾಗಿ ಬರ್ತಾ ಇದೆ. ಇಷ್ಟರೊಳಗಡೆನೆ ಒಂದ್ ಒಳ್ಳೆ ಕೃಷಿ ಚೆನ್ನಾಗ್ ಆಗ್ತಿದೆ ಅಂತ ಹೇಳ್ಬೋದು. ಕೆಲವೊಬ್ರು 2 ಎಕರೆ 4 ಎಕರೆ ಜಮೀನ್ ಇದ್ರು ನಮ್ದು ಏನು ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ನಿಮ್ದು 1 ಎಕರೆನೂ ಇಲ್ಲ, ಕೇವಲ 1/2 ಎಕರೆ ಅಡಿಕೆ ತೋಟ, ಅದರಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಸಂಯೋಜನೆ ಮಾಡಿಕೊಂಡು ನೀವೊಬ್ರೆ ಚೆನ್ನಾಗಿ ದುಡಿದು ಜೀವನವನ್ನ ಚೆನ್ನಾಗಿ ಕಟ್ಕೊಂಡಿದ್ದೀರಲ್ವಾ? ಹೌದು ಸರ್. ಅಂದ್ರೆ ಸ್ವಲ್ಪ ಜಮೀನ್ ಇದ್ರೆ ಅಚ್ಚುಕಟ್ಟಾಗಿ ಮಾಡಬಹುದು ಅಂತ ನನ್ನ ಅನಿಸಿಕೆ. ಮತ್ತೆ ಕೆಲಸ ಮಾಡ್ತಾ ಮಾಡ್ತಾ ಹೋದಂಗೆ ಅನುಭವ ಬರುತ್ತೆ, ಧೈರ್ಯನೂ ಬರುತ್ತೆ ನಾವು ಮಾಡಬಹುದು ಅಂತ. ಅದೀಗ ನಾನು ಒಬ್ನೇ ಅಂದ್ರೆ ಅಷ್ಟು ಕೆಲಸಗಳಿರ್ತವೆ, ದಿನ ದಿನ 1-2 ಗಂಟೆ ಕೆಲಸ ಮಾಡ್ತೀನಿ, ಏನೋ ನಡೆದೋಗುತ್ತೆ. ಇಟ್ಕೊಂಡಿದ್ರಿ, ಹಾಲನ್ನು ನೀವು ಬಳಕೆ ಮಾಡ್ಕೊಂಡು ಬೆಣ್ಣೆ ತುಪ್ಪನು ಕೊಡ್ತೀರಿ, ಹಾಲನ್ನು ಮಾರಾಟ ಮಾಡ್ತೀರಲ್ವಾ? ಹೌದು, ದೇಸಿ ತಳಿ ಸಾಹಿವಾಲ್ ಹಸು, ಮನೆಯಲ್ಲೇ ಹುಟ್ಟಿರೋದು ಅದು, ಜರ್ಸಿ ಹಸು ಇತ್ತು, ಅದಕ್ಕೆ 7 ಕೊಡ್ತಿ ಹುಟ್ಟಿರೋದು, ಈಗ 5 ವರ್ಷ ಆಯ್ತು. 2 ಕರು ಹಾಕಿ 3 ಗಬ್ಬ ಇದೆ. ದಿನ 1-5 ಲೀಟರ್ ಹಾಲು ಮಾರಾಟ ಮಾಡ್ತೀನಿ, ಉಳಿದಿದ್ದ ಹಾಲು ಕಾಸಿ ಕೆನೆ ತೆಗೆದು ತುಪ್ಪ ಮಾಡಿರ್ತೀನಿ, ಅದು ಒಳ್ಳೆ ರೇಟಿಗೆ ಹೋಗುತ್ತೆ, ಅದ್ರ ಖರ್ಚು ಅದ್ರಲ್ಲಿ ಬರುತ್ತೆ. ಮತ್ತೆ ಏನಂದ್ರೆ ಎನಿ ಟೈಮ್ ಮನೆಯಲ್ಲಿ ಅಡಿಗೆ ಪೂರ್ತಿ ಗೋಬರ್ ಗ್ಯಾಸ್, ಆ 2 ದಿನ ಬಿಟ್ಟು ಸಗಣಿ ಕದಡ್ತೀನಿ, ಹೆಚ್ಚು ಕಮ್ಮಿ ಗೋಬರ್ ಗ್ಯಾಸ್ ಹೆಚ್ಚಾಗುವಷ್ಟು ಬರುತ್ತೆ ಮನೆಗೆ. ಒಂದು ಸಿಲಿಂಡರ್ ತಂದ್ರೆ 3-3.5 ವರ್ಷದವರೆಗೂ ಒಂದ್ ಸಿಲಿಂಡರ್ ಖಾಲಿ ಆಗಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಹೆಚ್ಚು ಕಮ್ಮಿ 6 ಜನ ಇದ್ದಾಗಲೂ ಕೂಡ ಇದೇ ತರ ಬರೀ ಗೋಬರ್ ಗ್ಯಾಸ್ ನಲ್ಲೇ ಅಡಿಗೆ ಎಲ್ಲ ಆಗ್ತಿತ್ತು, 2 ಎತ್ತು 2 ದನ ಇದ್ರೆ ಸಾಕಿತ್ತು. ಇವತ್ತಿಗೂ ಚೆನ್ನಾಗಿ ನಡೀತಾ ಇದೆ, ಈಗಂದ್ರೆ ಸಗಣಿ ಗಂಜಳ 2ರಲ್ಲೇ ನಾನು ಸಗಣಿ ಕದಡೋದು, ಅದು ಚೆನ್ನಾಗ್ ಆಗ್ತಾ ಇದೆ. ಗೋಬರ್ ಗ್ಯಾಸ್ ಸ್ಲರಿನೂ ಸಿಗ್ತಾ ಇದೆ, ಅದರಲ್ಲಿ ಏನು ಹಾಲ್ ಮಾರಾಟ ಮಾಡಿ ಇವತ್ತೇನ್ ದುಡಿತೀವಿ ಅಂತ ಎಲ್ಲ ಹೇಳ್ಕೊಳ್ತಾರೆ. ನನ್ನ ಪ್ರಕಾರ ಈ ಸಗಣಿ ಗಂಜಳದಿಂದ ನಾನ್ ದುಡಿಯೋದಾರೆ ಒಂದ್ 5 ಎಕರೆ ಮೇಂಟೈನ್ ಮಾಡಬಹುದು, ಅಷ್ಟು ಚೆನ್ನಾಗಿ ಬರುತ್ತೆ. ಏನು ರೈತರು ಹಾಲು ಮಾರಾಟ ಮಾಡಿನೇ ದುಡ್ಡು ಮಾಡೋದು ಅನ್ನೋ ರೀತಿನಲ್ಲಿ ಆಗ್ಬಿಟ್ಟಿದೆ, ಸಗಣಿ ಗಂಜಳ ಲೆಕ್ಕಕ್ಕೆ ಇಲ್ಲ ಆಗ್ಬಿಟ್ಟಿದೆ. ಅದನ್ನ ಬಳಸ್ಕೊಂಡು ಮಾಡೋದಾದ್ರೆ ನಾವು ಕೋಟಿ ಕೋಟಿ ದುಡಿಬಹುದು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಕೋಟಿ ಕೋಟಿ ಅಲ್ಲದಿದ್ರು ಲಕ್ಷ ಲಕ್ಷ ಸಿಗುತ್ತೆ, ಲಕ್ಷ ಲಕ್ಷ ಇವತ್ ದೂರದಾಗಿದೆ ಬಿಡಿ ಸರ್. ಮತ್ತೆ ಹಂಗೆ ಕಷ್ಟ ಒಟ್ಟು ಜೀವನಕ್ಕೆ ಏನು ಸಮಸ್ಯೆ ಇಲ್ಲ, ಮತ್ತೆ ಇಷ್ಟ ಉಳಿತಾಯ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡಬಹುದಲ್ವಾ? ಹೌದು ಸರ್, ಖಂಡಿತ ಆಗತ್ತೆ. ನಿಜ. ಈಗ ಒಂದೇನಂದ್ರೆ ನಾವು ಕೈಮುಟ್ಟಿ ಕೆಲಸ ಮಾಡಿದಾಗ ಕಣ್ ತುಂಬ ನಿದ್ದೆ ಬರುತ್ತೆ, ಹೊಟ್ಟೆ ತುಂಬ ಊಟ ಹೋಗುತ್ತೆ, ಒಂಥರ ಆನಂದದಾಯಕವಾದ ಬದುಕು ಅಲ್ವಾ? ಹೌದು ಸರ್. ನಾನ್ ಮೊದ್ಲು 73, 74, 75 ಕೆಜಿ ಇದೆ, ಕೃಷಿಗೆ ಬಂದ ಮೇಲೆ ಕೆಲವು ಸಲ ಎಲ್ಲರೂ ಬೈಲಿಕ್ ಶುರು ಮಾಡ್ತಾರೆ, ಏನ್ ಇಷ್ಟಪುರ ಅದೇ ಅಂತ. 62 ಕೆಜಿ ಬರೋದು ಉಂಟು. ಈಗ ಗೊಬ್ಬರ ಹೊರ್ಲಿಕ್ಕಿದ್ರೆ ಒಂದ್ 300-500 ಬುಟ್ಟಿ ಗೊಬ್ಬರ ಇದ್ರು ನಾನು ಜನ ಕರೆಯಲ್ಲ. ದಿನ 30-40 ಅಡಿಗೆ ಗೊಬ್ಬರ ಹೊತ್ತು ಹಾಕಿದ್ರೆ ತುಂಬಿ ಎತ್ತಿ ಹೊತ್ಕೊಂಡು ಹಾಕೋದು. ಮಣ್ಣು ಅವ್ರ ಲೆಕ್ಕಿದ್ರು ಅಷ್ಟೇ, ದೊಡ್ಡ ದೊಡ್ಡ ಬುಟ್ಟಿಗೆ ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ, ನಾನೇ ಬುಟ್ಟಿಗೆ ತುಂಬಿಸಿ ಮಣ್ಣು ಎತ್ತಿ ಹೊತ್ತು ತಗೊಂಡೋಗ್ ಹಾಕ್ತೀನಿ. ಹಾಗ ಮಾಡೋದ್ರಿಂದ ದೇಹನೂ ಫ್ಲೆಕ್ಸಿಬಲ್ ಆಗಿರುತ್ತೆ, ಆಮೇಲೆ ನಾವ್ ಇಷ್ಟು ಕೆಲಸ ಮಾಡ್ತೀವಿ ನಮ್ ಮೇಲೆ ಧೈರ್ಯ ಬರುತ್ತೆ. ಈಗ ಗೊಬ್ಬರ ಕೊಂಡಿ ತುಂಬಾ ಇದ್ರು ನಾನೇ ಹೆದರದಿಲ್ಲ, ಇದನ್ನ ಇಷ್ಟಿಷ್ಟೇ ಮಾಡಿದ್ರೆ ಆಯ್ತು ಅಂತ. ನಮ್ಗೆ ಕೆಲಸ ಮಾಡ್ತಾ ಮಾಡ್ತಾ ಕಾನ್ಫಿಡೆನ್ಸ್ ಬರುತ್ತೆ. ಅದೇ ನಂಗೀಗ 40 ವರ್ಷ ಸರ್, 33-34 ವರ್ಷ ಆದ್ಮೇಲೆ ನಾನು ತೆಂಗಿನ ಮರ ಹಾಕೋದ್ ಕಲ್ತಿದ್ದು. ಈಗ 2 ವರ್ಷದಿಂದ ತೆಂಗಿನ ಮರದ ಕಸ ತೆಗೆದು ತುದಿ ಸುಳಿವರೆಗೆ ಹೋಗ್ಬರ್ತೀನಿ, ಅಷ್ಟು ಧೈರ್ಯ ಬಂದಿದೆ. ಅಂದ್ರೆ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ನಮ್ಗೆ ಧೈರ್ಯ ಬರುತ್ತೆ. ನಿಜ. ಆರೋಗ್ಯ ಸಮಸ್ಯೆ ಏನಕ್ಕೋದ್ರೆ 2016ರಲ್ಲೇನೋ ಒಂದಿನ ಜ್ವರ ಬಂದು ಮಲಗಿದ್ದೆ, ಅದು ಬಿಟ್ರೆ ನಾನ್ ಮಲಗಿದ್ದು ಅಂತಾನು ಇಲ್ಲ, ಕೆಲಸ ಮಾಡ್ಕೊಂಡೇ ಇರ್ತೇನೆ. ಆರೋಗ್ಯ ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ. ಊಟನು ಚೆನ್ನಾಗಿ ಸೇರುತ್ತೆ, ನಾನ್ ಯಾವ್ದು ಅದು ತಿನ್ನಲ್ಲ ಇದು ತಿನ್ನಲ್ಲ ಏನು ಇಲ್ಲ ನನ್ಗೆ. ಮನೆಯಲ್ಲಿ ಯಾರ್ಯಾರು ಇದ್ರಿ? ನಾನು ನಮ್ ತಂದೆ ಇಬ್ರೆ ಸರ್. ನಮ್ ತಾಯಿ 2006ರಲ್ಲಿ ತೀರ್ಕೊಂಡ್ರು, ಆರ್ಥಿಕವಾಗಿ ತುಂಬಾ ಕಷ್ಟ ಇತ್ತು ಮನೆಯಲ್ಲಿ, ಹಾಗಾಗಿ ಮದುವೆ ಅಂದ್ರೆ ಹೆದರಿಕೆ ಆಗಿ ಸುಮ್ನೆ ಕುತ್ಕೊಂಡ್ಬಿಟ್ಟೆ. ಇವತ್ ನೋಡ್ರಿ ಎಲ್ಲ ಚೆನ್ನಾಗಿದೆ, ಏನೋ ನೋಡ್ತಾ ಇದಾರೆ ಅಲ್ಲಿ ಇಲ್ಲಿ ಹುಡುಗಿ ಎಲ್ಲ ಸಿಗತ್ತಾ ಅಂತ. ನನ್ಗೆ ದನ ಇರೋದ್ರಿಂದ ನಾನು ಹೊರಗೆಲ್ಲೂ ಹೋಗೋಂಗಿಲ್ಲ, ತುಂಬಾ ದೂರ ಎಷ್ಟೇ ಹೋದ್ರು ಸಂಜೆ ಹಾಲ್ ಕರೀಲಿಕ್ಕೆ ನಾನೇ ಬರ್ಬೇಕು. ಹಾಗಾಗಿ ನಾನ್ ಸ್ವಲ್ಪ ಅದೊಂದ್ ವಿಷಯದಲ್ಲಿ ಹಿಂದೆ ಇದ್ದೀನಿ. ಅಲ್ಲ ಹಿಂದೆ ಮುಂದೆ ಅನ್ನೋ ಪ್ರಶ್ನೆ ಅಲ್ಲ, ಮದುವೆ ಆಗ್ಲೇಬೇಕು ಮದುವೆ ಆಗ್ಲೇಬಾರದು ಇಲ್ಲ, ಅದು ಯೋಗ ಅದನ್ನ ಕರ್ಕೊಂಡು ಹೋಗೋದು. ಕಾಳು ಕಾಳುಗಳನ್ನ ಅವಲಂಬನೆ ಮಾಡ್ಕೊಳ್ದಲ್ಲೇ ನೀವೇ ಶ್ರಮ ಪಟ್ಕೊಂಡು ಅಪ್ಪನೂ ನಿಮ್ಮ ಜೊತೆಗೆ ಒಂದ್ ರೀತಿಯಲ್ಲಿ ಸಹಕಾರ ಮಾಡ್ಕೊಂತ ಆರ್ಥಿಕವಾಗಿಯೂ ಚೆನ್ನಾಗಿದ್ದೀರಿ, ಆರೋಗ್ಯ ದೃಷ್ಟಿಯಲ್ಲಿನೂ ಉತ್ತಮವಾಗಿದ್ದೀರಿ. ಅಪ್ಪರಿಗೆ ವಯಸ್ಸೆಷ್ಟು ಅಂತ ಹೇಳಿದ್ರಿ? 76 76. ಸಣ್ಣ ಕೆಲಸಗಳನ್ನು ಮಾಡ್ತಾರೆ, ಮತ್ತೆ ಪುಟ್ಟ ಕೆಲಸಗಳನ್ನು ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾರೆ. ಹೌದು, ನಿಜ. ಪರಿಸರ ಪ್ರಿಯ ತತ್ವಗಳನ್ನ ಅನುಸರಿಸೋದು ಒಳ್ಳೇದಂತ ಎಷ್ಟೋ ಜನ ತಿಳ್ಕೊಂಡಿದ್ರು, ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕಿದ್ರೆ ತಪ್ಪೇನಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ, ಅಥವಾ ಹೆಚ್ಚು ಹಾಕಿದ್ರು ಇಲ್ಲ ಸ್ವಲ್ಪ ಹಾಕ್ತಿವಂತ ಮಾತಾಡೋದಿದೆ. ನೀವು ಅಡಿಕೆಯಲ್ಲಿ ಮತ್ತೆ ಕಾಫಿಯಲ್ಲಿ ಕಾಳುಮೆಣಸಲ್ಲಿ ಮತ್ತಿತರೆ ಬೆಳೆಗಳು ತೆಂಗಿದೆ ಸ್ವಲ್ಪ ಬಾಳೆ ವೀಳ್ಯದಲ್ಲಿ ಇದನ್ನೆಲ್ಲ ಹಾಕೊಳ್ತಾ ಇದೀರಲ್ಲ, ಅದಕ್ಕೆಲ್ಲ ಸಗಣಿ ಗೊಬ್ಬರ ಮತ್ತೆ ಗಂಜಲ ಅಥವಾ ಜೀವಾಮೃತ ಅಥವಾ ಗೋಕುಪ್ರಾಮೃತ ಮತ್ತಿನ್ನು ಬೇರೆ ಬೇರೆ ಇದನ್ನೆಲ್ಲ ಜೀವಾಣು ಗೊಬ್ಬರಗಳನ್ನ ಹೇಗೆ ಉಪಯೋಗಿಸ್ಕೊಳ್ತೀರಿ, ಮತ್ತೆ ಅದರ ಪರಿಣಾಮ ಹೇಗಿದೆ ಅಂತ ಹೇಳ್ಬೋದ ನೋಡಿ? ನಾನು ಮುಖ್ಯವಾಗಿ ಜೈವಿಕ ಕೃಷಿ ಅಂತ ಬರಬೇಕಾದ್ರೆ ಜೀವಾಮೃತ ಅದ್ರ ಬಗ್ಗೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಹೋದೆ. ಪ್ರಸನ್ನ ಮೂರ್ತಿ ಅವರು ಅಂತ ಅವರು ಮಾತನಾಡಿದ್ದು ಕೇಳ್ಕೊಂಡೆ. ಆಗ ಗೊತ್ತಾಗಿದ್ದು ಜೀವಾಮೃತ ಅಥವಾ ಜೈವಿಕ ಕೃಷಿ ಮಾಡ್ಬೇಕಾದ್ರೆ ಮೊದಲು ತೋಟಕ್ಕೆ ಹೊದಿಕೆ ಕೊಡಬೇಕು ಅಂತ, ಎಲ್ಲ ಕಾಂಪೋಸ್ಟ್ ಹಾಕ್ಬೇಕು ಫಸ್ಟ್. ಎಲ್ಲದಕ್ಕೂ ಮುಖ್ಯವಾಗಿ ನಾನು ರಾಸಾಯನಿಕ ಬಿಡಬೇಕು ಅಂತ ಬಂದಾಗ ಇಡೀ ತೋಟಕ್ಕೆ ಒಬ್ನೇ ಮಲ್ಚಿಂಗ್ ಮಾಡ್ಕೊಂಡೆ. ಮೇಲ್ಗಡೆ ತೋಟದ ಹುಲ್ಲು ತಂದು ಮಲ್ಚಿಂಗ್ ಮಾಡ್ಕೊಂಡೆ, ನಮ್ದೇ ಕಾಡಿನ ದರ್ಗೆಲೆ ತಂದು ಮಲ್ಚಿಂಗ್ ಮಾಡ್ಕೊಂಡೆ, ಹಸು ಬಿಟ್ಟು ಹುಲ್ಲು ಪೂರ್ತಿ ಮಲ್ಚಿಂಗ್ ಮಾಡ್ಕೊಂಡೆ, ಮತ್ತೆ ತೋಟದ ಸುತ್ತ ಬೇಲಿಗೆ ಮರಗಳೆಲ್ಲ ನೆಟ್ಟಿದೀನಿ, ಅದ್ರ ಸೊಪ್ಪು ಹಾಕೊಂಡೆ. ಅಂದ್ರೆ ಇಡೀ ತೋಟಕ್ಕೆ ಮೊದ್ಲು ಹೊದಿಕೆ ಮಾಡ್ಕೊಂಡೆ, ಆಮೇಲೆ ಜೈವಿಕ ಗೊಬ್ಬರಗಳನ್ನ ಅಂತ ಅದು ಬಳಸ್ತೀನಿ. ಜೀವಸಾರ ಘಟಕ 2017 ನಿರ್ಮಿಸಿದ್ದು, ಒಂದ್ ಡ್ರಮ್ ನಲ್ಲಿ ಜೀವಾಮೃತ ಮಾಡಿ ಅದು ಜೀವಸಾರ ಘಟಕಕ್ಕೆ ಸ್ಲರಿ ಪಂಪ್ ನಲ್ಲಿ ಹೋಗಿ ತುಂಬಿಕೊಳ್ಳುತ್ತೆ, ಅದನ್ನ ಇಡೀ ಮಲ್ಚಿಂಗ್ ಮೇಲೆ ಬಿಡೋದು. ಆ ರೀತಿ ಮಾಡ್ತೀನಿ. ಇಲ್ಲ ಯಾವ್ದೋ ಕಂಪ್ನಿದು ಜೈವಿಕ ಗೊಬ್ಬರ ಅಂತ ತರಿಸಿದ್ರು, ಅದನ್ನ 1 liter ಲಿಕ್ವಿಡ್ ತಗೊಂಡ್ರೆ ನಮ್ ಇಡೀ ತೋಟಕ್ಕೆ ಆಗೋಷ್ಟು ಅದನ್ನ ಡೆವಲಪ್ ಮಾಡಕ್ ಬರುತ್ತೆ. ನಾವು ಅದೇ ರೀತಿನಲ್ಲಿ ಶೇಂಗಾ ಹಿಂಡಿ ಬೆಲ್ಲ ಮಜ್ಜಿಗೆ ಅದೆಲ್ಲ ಹಾಕೊಂಡು ಡೆವಲಪ್ ಮಾಡ್ತೀನಿ. ಇಲ್ಲ ಗೋಕೃಪಾಮೃತ ಮಾಡೋದ್ರು ಅಷ್ಟೇನೆ, 13-14 ಬಿಡದೆ ಗೋಕೃಪಾಮೃತ ಮಾಡಿ ಇಡೀ ತೋಟಕ್ಕೆ ಕೊಟ್ಟಿದ್ದೀನಿ. ಅಂದ್ರೆ ಎರೆಹುಳುಗಳು ಮತ್ತೆ ಜೀವಾಣುಗಳು ಮತ್ತೆ ಪರಿಸರದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಜೀವಿಗಳು, ಈಗ ಗೇಡ್ರ ಹುಳ ಇರ್ಬೋದು, ಗುಲ್ಗಂಜಿ ಹುಳ ಇರ್ಬೋದು, ಪ್ರಾರ್ಥನಾ ಕೀಟ ಇರ್ಬೋದು, ಕಟ್ಟಿರುವೆ ಇರ್ಬೋದು, ಇರುವೆ ಇರ್ಬೋದು, ಯಾವುದಕ್ಕೂ ತೊಂದರೆ ಆಗ್ಬಾರ್ದು. ಮತ್ತೆ ಇಲ್ಲಿ ಪರಿಸರ ಪ್ರಿಯ ತತ್ವಗಳು ಅಂದ್ರೆ ಸ್ವಲ್ಪ ರಾಸಾಯನಿಕ ಅನ್ನೋ ಶಬ್ದ ತುಂಬಾ ಜನ ಹೇಳ್ತಾರೆ. ರಾಸಾಯನಿಕ ಸ್ವಲ್ಪನೂ ಹಾಕದೆ ಕೃಷಿ ಮಾಡ್ಲಿಕ್ಕೆ ಆಗತ್ತೆ. ಇವತ್ತೇನು ಸಾರಜನಕ ರಂಜಕ ಪೊಟ್ಯಾಶು ಮಣ್ಣಿನಲ್ಲೇ ಇರುತ್ತೆ, ನಾವು ಕೊಡೋ ಮಲ್ಚಿಂಗ್ ಅಲ್ಲಿರುತ್ತೆ, ನಾವು ಕೊಡೋ ಕಾಂಪೋಸ್ಟ್ ನಲ್ಲಿರುತ್ತೆ. ಅದನ್ನ ಬೇರ್ಪಡಿಸಿ ಗಿಡಗಳಿಗೆ ಲಭ್ಯವಾಗುವ ರೂಪದಲ್ಲಿ ಕೊಡುವಂತಹ ಜೀವಾಣುಗಳು ನಮ್ಮಲ್ಲಿ ಸಾಕಷ್ಟಿದೆ. ನಾವು ಮೊದ್ಲಿಂದ ಮಣ್ಣಿನಲ್ಲಿ ಹಾಲ್ ಮಾಡ್ಕೊಂಡಿರೋದ್ರಿಂದ ಅದನ್ನ ಈಗ ಹೊಸ್ತಾಗ ಹಾಕೊಳ್ಬೇಕಾಗಿದೆ, ಬಿಟ್ರೆ ಮಣ್ಣಿನಲ್ಲಿ ಮೊದ್ಲಿಂದ ಇತ್ತು. ಮತ್ತೆ ಜೈವಿಕ ಕೃಷಿ ಅಂತ ಬಂದ್ಮೇಲೆ ನೀರಾವರಿಗೆ ಪೈಪ್ ಲೈನ್ ಇದೆ, ಅದರಲ್ಲೇ ಸ್ಲರಿ ಪಂಪ್ ಮಾಡಿ ಮೇಲೆ ಹೋಗುದು, ಕರೆಂಟ್ ಅಲ್ಲೇ ಆಗ್ಬೇಕು. ನಾನು ಯಾವ್ದೇ ಮೋಟ್ರು ಇರುವಂತಹದ್ದು ಅದೆಲ್ಲ ನಾನ್ ಬಳಸೋದಿಲ್ಲ. ನಮ್ದು ಒಂದ್ ಸ್ವಲ್ಪ ಜಾಗಕ್ಕೆ ಮೋಟರ್ ತಂದು ಇಟ್ಕೊಳ್ಳೋದು ಏನು ಅಂತ ಒಂದು, ಮತ್ತೆ ಪೆಟ್ರೋಲ್ ಖರ್ಚು ಮಾಡೋದು ಆದಷ್ಟು ಕಮ್ಮಿ ಮಾಡೋಣ ಅಂತ. ಅದರಿಂದಾಗಿ ಚೆನ್ನಾಗಾಗ್ತಾ ಇದೆ. 2 ವರ್ಷದ ಹಿಂದೆ 10 ಕ್ವಿಂಟಾಲ್ ಹಸಿ ಅಡಿಕೆ ಬಂದಿದ್ದು, ಈ ವರ್ಷ ಒಂದು 42 ಕ್ವಿಂಟಾಲ್ ಹಸಿ ಅಡಿಕೆ ಖಂಡಿತ ಇದೆ. ಅಡಿಕೆಗೆ ಕೊಡೋ ಜೈವಿಕ ಗೊಬ್ಬರದಿಂದಲೇ ಕಾಫಿ, ಕಾಳುಮೆಣಸು, ವಿಳದೆಲೆ, ತೆಂಗು ಯಾವುದಕ್ಕೂ ಬೇರೆ ವಿಶೇಷ ಖರ್ಚಿಲ್ಲ. ಕಾಫಿ ಸಾವಯವದಲ್ಲಿ ಬರಲ್ಲ ಅಂತ ತುಂಬಾ ಜನರು ವಾದ ಇದೆ. ಕಾಫಿ ಏನು ರಾಸಾಯನಿಕದಲ್ಲಿ ಬರ್ತಿತ್ತು ಅದಕ್ಕಿಂತ ಚೆನ್ನಾಗೇ ಬರ್ತಿದೆ. ಕಾಳುಮೆಣಸು ಚೆನ್ನಾಗಿ ಬರ್ತಾ ಇದೆ. ಇನ್ನು ರೋಗ ಕೀಟಕ್ಕೆಲ್ಲ ಏನ್ ಮಾಡ್ತೀವಿ ಅಂತ ತುಂಬಾ ಜನ ಪ್ರಶ್ನೆ ಇರುತ್ತೆ. ಜೈವಿಕ ಕೃಷಿ ಅಂತ ಬಂದ್ರೆ ಸಾಧಾರಣವಾಗಿ ಕಾಫಿಯಲ್ಲಿ ಬೋರರ್ ಎಲ್ಲಿ ಹೋಯ್ತು ಅಂತಾನೆ ಗೊತ್ತಿಲ್ಲ 2 ವರ್ಷದಿಂದ. ಆಮೇಲೆ ಅಡಿಕೆಯಲ್ಲಿ ಹರಳುದ್ರೋದು ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಕಂಟ್ರೋಲ್ ಬರ್ತಾ ಇದೆ. ತೆಂಗಲ್ಲೂ 2 ವರ್ಷದಿಂದ ವಿಶೇಷವಾಗಿ ರೋಗಗಳೇನು ಇಲ್ಲ. ವಿಳದಲ್ಲೇ ರಾಸಾಯನಿಕ ಕೃಷಿಯಲ್ಲಿ ಪೂರ್ತಿಯಾಗಿ ಹೋಗಿದ್ದು, ಈಗ ಹೊತ್ತಾಗಿ ವಿಳದಲ್ಲೇ ಚಿಗರಿ ಚೆನ್ನಾಗಿ ಆಗ್ತಾ ಇದೆ. ಈ ವರ್ಷ 2,000 ರೂಪಾಯಿ ವಿಳದಲ್ಲೇ ಮಾರಿದೆ. ತುಂಬಾ ತೃಪ್ತಿ ಇರುತ್ತೆ, ಖರ್ಚು ತುಂಬಾ ಕಮ್ಮಿ ಆಗತ್ತೆ. ಇಲ್ಲಿ ರಾಸಾಯನಿಕ ಚೂರು ಬೇಕಾಗಿಲ್ಲ, ಬಾಡ್ಲಿಕ್ಕೆ ಆಗತ್ತೆ. ನಮ್ಮಪ್ಪ ಕೆಲವು ಸಲ ರಾಸಾಯನಿಕ ಸ್ವಲ್ಪ ಸ್ವಲ್ಪ ಹಾಕಿ ಆಗ್ಬೋದು ಅಂತ, ಅವ್ರು 70ರ ದಶಕದಲ್ಲಿ ಕೃಷಿ ಮಾಡ್ತಾ ಇದ್ರು, ಭತ್ತ ಬೆಳಿತಿದ್ರು 5 ಎಕರೆ ಗದ್ದೆನಲ್ಲಿ. ಅವಾಗೆಲ್ಲ ಈಗಿನಂಗೆ ಯಾವ್ದೋ ಮಾಡಿ ಕಾಂಪಿಟೇಷನ್ ಇರ್ತಿಲ್ಲ, ಅವ್ರಿನ್ ಭತ್ತ ಬೆಳೆ ತೋರಿಸೋದು ಅದೇ ಕಾಂಪಿಟೇಷನ್ ಇರ್ತಿತ್ತು. 100 ಕೆಜಿ ಭತ್ತ ಸುಲಿದ್ರೆ 70 ಕೆಜಿ ಅಕ್ಕಿ ಬರಬೇಕು ಅಂತ ಅದೆಲ್ಲ ಲೆಕ್ಕ ಇರುತ್ತಲ್ಲ. ಆ ಫಸಲು ಇವತ್ತಿಗೂ ತೆಗಿಯಲ್ಲ ಈಗಿನವರು. ರಾಸಾಯನಿಕ ಬಳಸ್ತಿದ್ರ ಅವಾಗ ಅಂತ ಅದೇ ಪ್ರಶ್ನೆ ಹಾಕ್ತೀನಿ. ಈಗ ಖಂಡಿತ ನಮ್ದು ಅಡಿಕೆ ತೋಟದಲ್ಲೇ ಈಗ ಜೀವಾಮೃತ ಅಥವಾ ಯಾವ್ದೇ ಜೈವಿಕ ಕೃಷಿ ಅಂತ ಶುರು ಮಾಡಿದ್ಮೇಲೆ ಅಡಿಕೆ ಮರ ಹತ್ತೋನ್ ಹೇಳ್ತಾನೆ, ಮರ ತುದಿವರೆಗೆ ಹೋದ್ರು, ಏನು 60-70 ಮರಗಳಿದ್ದಾವೆ, ಅಲ್ಲಿವರೆಗೆ ಹೋದ್ರು ಹೆದರಿಕೆ ಆಗಲ್ಲ, ಮರ ಬೆಂಡಿಲ್ಲ ಒಳಗಡೆ, ಅಂದ್ರೆ ಮರ ಒಳಗಿಂದ ಗಟ್ಟಿ ಇದೆ ಅಂತ. ಇನ್ನು ಕೊನೆ ತೆಗಿಬೇಕಾದ್ರೆ ಗೋಟ್ ಅಡಕೆ ಇರ್ತಾವಲ್ಲ, ಯಾವುದೇ ಕೊನೆಯಲ್ಲಿ ಒಂದೇ ಒಂದು ಗೋಟ್ ಅಡಕೆ ಉದುರೋದಿಲ್ಲ. ರಾಸಾಯನಿಕ ಕೃಷಿಲಿ ಪಟ ಪಟ ಪಟ ಪಟ ಅಂತ ಅರ್ಧ ಕೊನೆ ಉದುರೇ ಹೋಗುತ್ತೆ, ಇದ್ರಲ್ಲಿ ಒಂದೇ ಒಂದು ಗೋಟ್ ಅಡಕೆ ಉದುರಲ್ಲ. ಇನ್ನು ಕತ್ತಿ ಹಾಕಿ ಗೀರ್ ಹಾಕ್ಬೇಕು ಕೊನೆಗೆ, ಅದು ಸಾಧಾರಣ ಗೀರ್ ಹಾಕಿದ್ರೆ ಕೊನೆ ತೆಗಿಯಕ್ಕೆ ಆಗಲ್ಲ, ಅಷ್ಟು ಗಟ್ಟಿ ಕಚ್ಚಿ ಹಿಡ್ಕೊಂಡಿರುತ್ತೆ. ಆಮೇಲೆ ನೇಣಲ್ಲಿ ಬಿಡ್ತಾರಲ್ಲ ಸರ್, ನೇಣಲ್ಲಿ ಬಿಡ್ಬೇಕಾದ್ರೆ ರಾಸಾಯನಿಕ ಜಾಸ್ತಿ ಆಗಿರೋ ತೋಟದಲ್ಲಿ ಅರ್ಧಕ್ಕರ್ಧ ಕೊನೆಗಳು ಸಿಗದೇ ಹೋಗ್ತವೆ. ಇನ್ನು ಅಡಕೆ ಕೊನೆ ಹೊತ್ಕೊಂಡ್ಬಂದು ಮನೆಯಲ್ಲಿ ಉದುರು ಮಾಡ್ಬೇಕು ಅಂದ್ರೆ ಸಾಧಾರಣ ಗಟ್ಟಿ ಸಾಕಾಗಲ್ಲ, ಸುಸ್ತ್ ಹಿಡ್ದೋಗುತ್ತೆ, ಅದು ಗಟ್ಟಿ ಹಿಡ್ಕೊಂಡಿರುತ್ತೆ ಕಾಯಿ. ಮತ್ತೆ ಅವ್ರದ್ದು ಲೆಕ್ಕ ಉಂಟು, ಒಂದು ಮೂಟೆಗೆ 32 kg ಹೈಯೆಸ್ಟ್ ಬರುತ್ತೆ ಅಂತ, ಮೂರು ಮೂಟೆಗೆ 95-96 kg ಬರಬಹುದು ಅಂತ. ಅದೇ ನಂದು 107 kg ಬರುತ್ತೆ. ಆಮೇಲೆ ಅಡಕೆ ಬೇಯಿಸಿದ್ರೆ 100 kg 13 kg ಹೈಯೆಸ್ಟ್, ನಮ್ದು 15-16 kg ಖಂಡಿತ ಬರುತ್ತೆ. ಇಷ್ಟೆಲ್ಲ ಉಂಟಿಲ್ಲಿ. ಕಾಫಿನಲ್ಲಿ ವಿಶೇಷ ಅಂದ್ರೆ ಬೋರರ್ ಇಲ್ಲ, ಒಂದು ಪಕ್ಕ ತೋಟದವ್ರು ಬಂದ್ರೆ ಹೇಳ್ತಿದ್ರು ಅರ್ಧ ಫಸ್ಟ್ ಅಂತ ಎಲ್ಲ ತೋಟದಲ್ಲಿ, ನಮ್ದು ಒಂದೊಂದು ಬಂಚ್ ಫುಲ್ ಬಂದಿರುತ್ತೆ. ಅವ್ರು ಹೇಳಿದ್ರು ಲೆಕ್ಕ, 100 ಮೊಗ್ಗಾದ್ರೆ 100 ಹೂ ಆಗ್ತವೆ, 100 ಕಾಯಿ ಆಗ್ತವೆ ಸಾವಯವದಲ್ಲಿ. ಕಾಫಿ ಒಣಗಿಸಿ ತಗೊಂಡೋಗಿ ನಾನು ಹಲ್ಲಿಂಗ್ ಕೊಟ್ಟೆ, 100 kg 61 kg ಬೆಳೆ, ಮತ್ತೆ ಅಷ್ಟು ಶೈನಿಂಗ್, ಒಂದೇ ಒಂದು ಪುಡಿ ಆಗಿರೋದು ಒಡೆದೋಗಿರೋದು ಏನು ಇರಲ್ಲ, ಹಸ್ರಾಗಿರುತ್ತೆ. ನಾನು ಅದನ್ನೇ ಸ್ವಂತಕ್ಕೆ ಇಟ್ಕೊಂಡು ಕೊಟ್ಟು ಅದರದ್ದೇ ಪುಡಿ ಮಾಡಿಸಿ ಮನೆಗೆ ಉಪಯೋಗಿಸೋದು. ಇನ್ನು ತೆಂಗಿನಲ್ಲಿ ಹೇಳ್ತೀನಿ ಸರ್, ನಾನು ಸುಲ್ದು ಕೊಡ್ತೀನಿ, ಅವರು ಮನೆಯಲ್ಲಿ 1-2 ತಿಂಗಳು ಇಟ್ಟು ಉಪಯೋಗಿಸಿರು, ಒಂದೇ ಒಂದು ತೆಂಗಿನಕಾಯಿ ಹಾಳಾಗಲ್ಲ. ತೆಂಗಿನಕಾಯಿ ಒಡೆದ್ರೆ 4-5 ದಿನ ಫ್ರಿಡ್ಜ್ ಬೇಡ ಎಂತದ್ದು ಬೇಡ, ಅಷ್ಟು ಚೆನ್ನಾಗಿಡ್ಬೋದು, ರುಚಿನೂ ಅಷ್ಟು ಚೆನ್ನಾಗಿರುತ್ತೆ. ಸಾವಯವ ಜೈವಿಕ ಇದಕ್ಕೆಲ್ಲ ಬಂದ ಮೇಲೆ ಕಾಯಿ ತಿರುಳು ಮತ್ತೆ ಮತ್ತೆ ದಪ್ಪ ಆಗ್ತಾ ಹೋಗ್ತಾ ಇದೆ. ಬಿಡದೆಲೆ ವಿಷಯದಲ್ಲಿ ಹೇಳಿದ್ರೆ ಅಂಗಡಿಯವರು ಬಿಡದೆಲೆ ತಗೊಂಡೋಗಿ ಕೊಟ್ರೆ ಸಾಧಾರಣಕ್ಕೆ ಈ ಬಿಡದೆಲೆ ಬಾಡೋದಿಲ್ಲ, ಅಂದ್ರೆ ರಾಸಾಯನಿಕದಲ್ಲಿ ಬೆಳೆದಂತದ್ದು ಬಿಡದೆಲೆ ಬಾಡುತ್ತೆ, ಒಂದು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಬಿಡದೆಲೆ ಹೋಗೇ ಬಿಡುತ್ತೆ ಪೂರ್ತಿ, ಉಳಿಯೋದೇ ಇಲ್ಲ, ಆ ರೀತಿ ಇರುತ್ತೆ. ಇನ್ನು ಬಾಳೆ ಕೊನೆ ಆಗತ್ತೆ, ಕಲ್ಯಾಣ ಬಾಳೆ ನಮ್ಮಲ್ಲಿ, ನಾನು ಅದಕ್ಕೆ ಏನು ಹಾಕಲ್ಲ. ಆ ಬಾಳೆ ಕೊನೆ ಕಡಿದ್ರೆ ಒಂದ್ 20-25 ದಿನ ನಾವು ಕಾಯಿ ಇಟ್ಕೊಂಡು ಮನೆಗೆ ಅಡಿಗೆಗೆ ಉಪಯೋಗಿಸ್ತೀವಿ, ಏನು ಆಗಲ್ಲ, ಚೆನ್ನಾಗಾಗತ್ತೆ. ನೋಡಿ, ಇಷ್ಟೊಂದು ಲೆಕ್ಕಾಚಾರಗಳನ್ನ ಇಟ್ಕೊಂಡು ತಾವು ಹೇಳ್ತದ್ರಿ, ಇದು ನಿಮ್ಮ ಸ್ವಂತ ಅನುಭವ ಮತ್ತೆ ಒಂಥರ ಖಚಿತವಾದ ವಿಚಾರವನ್ನೆ. ಹೌದು, ನಿಜವಾಗ್ಲೂ ಸಾವಯವದಲ್ಲಿ ಮಾಡಿದಾಗ ತೆಂಗಿನಕಾಯಿ ಚಿಪ್ಪು ಕೂಡ ಅಷ್ಟು ಗಟ್ಟಿ ಬರುತ್ತೆ, ಅಷ್ಟು ಸಾಂದ್ರತೆ ತೂಕ ಬರುತ್ತೆ, ಅದು ನೀರು ಕೂಡ ಜಾಸ್ತಿ ಆಗ್ತಾ ಬರುತ್ತೆ, ಕಾಯಿ ಹಾಳಾಗುವಂತದ್ದು ಕಮ್ಮಿ ಆಗುತ್ತೆ. ಕೊಬ್ಬರಿಯ ತೂಕನು ಕೊಬ್ಬರಿಯ ಎಣ್ಣೆ ಅಂಶನು ಚೆನ್ನಾಗಿರ್ಬೋದಲ್ವಾ? ಹೌದು, ನಾನು ಕೊಬ್ಬರಿ ಮಾಡಲ್ಲ, ಕಾಯಿ ಜಾಸ್ತಿ ಇಲ್ಲ ನನ್ಗೆ, 2 ಮನೆಯವರು ರೆಗ್ಯುಲರ್ ಎಷ್ಟು ಕಾಯಿ ಇದ್ರು ನಾನ್ ಏನ್ ರೇಟ್ ಹೇಳ್ತೀನಿ ಅದ್ ಕೊಡ್ತಾರೆ ಕಣ್ಣು ಮುಚ್ಕೊಂಡು. 2 ತಿಂಗಳಿಟ್ಟು ಒಂದ್ ಕಾಯಿ ಹಾಳಾಗಲ್ಲ, ಅದು ಖುಷಿ ಅವರಿಗೆ. ಎಷ್ಟು ತೆಂಗಿನ ಮರಗಳಿದಾವೆ? ಒಟ್ಟೊಂದು 14 ಇದಾವೆ, ಮರ ಸಸಿ ಎಲ್ಲ ಸೇರಿ ಒಂದ್ 6 ಫಸಲು ಬರ್ತಾ ಇದೆ, ಇನ್ನು ಉಳಿದಿದ್ ಬರ್ಬೇಕು. 6 ಎಷ್ಟು ಕಾಯಿ ಸಿಗುತ್ತೆ? 400-500 ಮಾರಾಟಕ್ಕೆ ಸಿಗತ್ತೆ. ಮನೆ ಖರ್ಚಿಗೆ ನಾನು ಹೊರಗಿನ ಕಾಯಿ ತಗೊಳಲ್ಲ, ಅಂದ್ರೆ ನಮ್ಮನೆ ಕಾಯಿನೇ ಅಡುಗೆ ಮಾಡೋದ್ರಿಂದ ಒಂದ್ 400 ಮಾರ್ತೀನಿ, 8-10 ಸಾವಿರ ರೂಪಾಯಿ ತೆಂಗಿನಕಾಯಿ ಆದಾಯ ಬರುತ್ತೆ ನಿಮ್ಗೆ ವರ್ಷಕ್ಕೆ. ನೀವು ಮನೆ ಬಳಕೆಗೂ ಉಪಯೋಗಿಸ್ಕೊಳ್ತೀರಿ ಅಲ್ವಾ? ಖಂಡಿತ, 2-3 ದಿನಕ್ಕೆ ಒಂದ್ ಕಾಯಿ ಬೇಕಾಗುತ್ತೆ. ಕಾಫಿ ಗಿಡ ಅರೇಬಿಕಾ ರೋಬಸ್ಟಾ ಎರಡು ಇದೆಯಾ? ರೋಬಸ್ಟಾ ಮಾತ್ರ, ಓಲ್ಡ್ ರೋಬಸ್ಟಾ, ಅದೇನು ಬಿದ್ದು ಹುಟ್ಟಿರೋ ಗಿಡಗಳನ್ನೆಲ್ಲ ಡ್ರೆಸ್ ಮಾಡಿ ನೆಟ್ಟಿರೋದು. ಕಾಫಿ ಗಿಡ ಒಂದು 300-350 ಇದೆಯಾ ಹತ್ರ ಹತ್ರ, ಅದೇನು ಲೈನ್ ಹಿಡ್ದು ನೆಟ್ಟಿದ್ದಲ್ಲ, ಬಾರಿ ಹಳೆ ತೋಟ ಅಲ್ವಾ, ಒಟ್ರಾಶಿ ಇದೆ. ಎಷ್ಟು ಇಳುವರಿ ಸಿಗ್ತಾ ಇದೆ ನಿಮ್ಗೆ? 8-10 ಮೂಟೆ ಹೆಚ್ಚಂದ್ರೆ ಅಷ್ಟೇ. ಇರ್ಲಿ ಇರ್ಲಿ, ಅದೇ ಅಂದ್ರೆ ನೆರಳಲ್ಲಿ ಕಾಫಿ ಬರೋದೇ ಇಲ್ಲ, ಅಡಕೆ ತೋಟದಲ್ಲಿ ಕಾಫಿ ತೆಗೆಯೋರೇ ಇಲ್ಲ, ಇಲ್ಲಿ ಯಾರೋ ನೀವೊಬ್ರೇ ಸರ್ ಏನ್ತಾರೆ ಕೆಲವರು, ಆ ತರನು ಇದೆ. ಅದರಲ್ಲೂ ಬರ್ತಾ ಇದೆ, ತುಂಬಾ ಖುಷಿ ಅನ್ಸುತ್ತೆ ತೋಟ ನೋಡಕ್ಕೆ. ಅಡಿಕೆ ಹೋದ ಸಾರಿ ಎಷ್ಟು ಬಂದಂಗಾಯ್ತು? 29 ಕ್ವಿಂಟಲ್ ಹಸಿ ಅಡಿಕೆ ಬಂದಿತ್ತು, ವರ್ಷ ಒಂದು 40-45 ಇರ್ಬೋದು. ಮುಂದಿನ ವರ್ಷದಿಂದ ಒಂದು ಹದ ಅಂದ್ರೆ ಸುಸ್ಥಿರ ಸಾವಯವ ಕೃಷಿ ಅಂತಾರಲ್ಲ, ಒಂದೇ ಹದ ಪತ್ರ, ಒಂದ್ ವರ್ಷ ಜಾಸ್ತಿ ಆಗೋದು ಒಂದ್ ವರ್ಷ ಕಮ್ಮಿ ಆಗೋದು ಆ ತರ ಇಲ್ಲ. ಈಗ ಅದೇ ಎಲೆ ಚುಕ್ಕೆ ರೋಗ ಅಂತ ಕಳಸ ಕಡೆ ತುಂಬಾ ಮಾತು ಕೇಳ್ತಾ ಇದೆ, ಏನು ರಾಸಾಯನಿಕ ಬಳಸಿದ ತೋಟಗಳಿಗೆ ಜಾಸ್ತಿ, ಅದು ನಮ್ ತೋಟಕ್ಕೆ ಒಂದ್ ಚುಚ್ಚೂರು ಇದೆ ಆದ್ರೂ ಅಲ್ಲಿಗೆ ಸರಿಯಾಗತ್ತದು. ರೋಗ ನಿಯಂತ್ರಣ ಕೂಡ ಸಾವಯವದಲ್ಲಿ ಇದ್ದಾಗ ಖಂಡಿತ ಬರುತ್ತೆ, 100% ಇದು ಗ್ಯಾರಂಟಿ. ಹಳದಿ ರೋಗದ ಬಗ್ಗೆ ಸುಮಾರು ಕಡೆಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಜನ ತತ್ತರಿಸಿದ್ದಾರೆ, ನಿಮ್ ಕಡೆಗೇನು ಇಲ್ಲ? ಇಲ್ಲ, ಯಾವ್ದೋ ಒಂದ್ ಮರಕ್ಕಿದೆ, ಅದೊಂದೇ ಮರಕ್ಕಿದೆ 2-3 ವರ್ಷದಿಂದ ಹಳದಿ ರೋಗ, ಅದ್ ವ್ಯಾಪಿಸಿಲ್ಲ, ಅದು ಕೂಡ ಸರಿಯಾಗಿ ಕೊನೆ ಬಿಡ್ತೀನಿ ಮುಂದಿನ ವರ್ಷ ಅಂತ ಹೇಳ್ತಾ ಇದೆ. ಹಾಗೆ ಸರಿಯಾಗತ್ತೆ ಅಂತ ಒಂದ್ ಧೈರ್ಯ ಉಂಟು, ಮತ್ತೆ ವ್ಯಾಪಿಸ್ತಿಲ್ಲ ಅದು ಹೆಚ್ಚಾಗಿ. ರಾಸಾಯನಿಕ ಕೃಷಿಯಲ್ಲಿ ಇದ್ದಾಗ ಏನೋ ಸಮಸ್ಯೆ ಆಗಿತ್ತು, ಅದೇನು ಅಂತ ಸಮಸ್ಯೆ ಕೊಡ್ತಾ ಇಲ್ಲ. ಸ್ವಲ್ಪ ಸುಳಿ ಕೊಳೆ ಇದೆ, ಅದೊಂದು ಮೂರ್ನಾಲ್ಕು ಮರ ಸರಿ ಮಾಡಬೇಕು ಅಂತ ಪ್ರಯತ್ನ ಆಗ್ತಾ ಇದೆ. ನಾವು ಸ್ವಲ್ಪ ತಪ್ಪು ಮಾಡಿದೀವಲ್ಲ, ತಪ್ಪು ಸರಿ ಆಗ್ಬೇಕಾದ್ರೆ 2-3 ವರ್ಷ ಬೇಕಾಗುತ್ತೆ ಅಂತ. ಯಾವ್ದೇ ರಾಸಾಯನಿಕ ಬಳಸದೆ ಸರಿ ಮಾಡೋಣ ಅಂತ ಪ್ರಯತ್ನ. ಕೆಲವೊಬ್ರು ಬೇರಿನ ಮೂಲಕ ಜೈವಿಕ ಪದಾರ್ಥಗಳನ್ನು ಕೊಟ್ಟು ಅವುಗಳನ್ನ ಸರಿಪಡಿಸುವ ಕೆಲಸಗಳನ್ನು ಮಾಡ್ತಿದ್ದಾರೆ. ಖಂಡಿತ, ಜೈವಿಕ ಗೊಬ್ಬರಗಳನ್ನ ಬೇರಿಗೆ ಹಾಕಿದ್ರೆ ಈಗ ಸುಡೋಮನಸ್ ಇರುತ್ತೆ ಅಂದ್ರೆ ಇಡೀ ಮರ ತುಂಬಾ ಗಟ್ಟಿ ಮಾಡ್ಬಿಡುತ್ತೆ. ಇನ್ನು ಜೈವಿಕ ಗೊಬ್ಬರಗಳು ಬುಡದಲ್ಲಿ ಸಿಕ್ತಂದ್ರೆ ಫಂಗಸ್ ಮರ ತುದಿವರೆಗಿದ್ರು ಅದು ಸರಿಯಾಗತ್ತೆ. ನಾವು ಮಣ್ಣಿಗೆ ಕೊಟ್ಬಿಟ್ರೆ ಚೆನ್ನಾಗಾಗತ್ತೆ ಎಲ್ಲಾ ಜೈವಿಕ ಗೊಬ್ಬರಗಳನ್ನ. ನಾವು ತುದಿಗೆ ಕೊಡಬೇಕು ಅಂತ ಏನು ಇಲ್ಲ, ಹೊಸ ಹೊಸ ಸುಳಿ ಬೇಗ ಬೇಗ ಬರುತ್ತೆ. ಹೌದು, ತೋಟದಲ್ಲಿ ಬಾಳೆ ಹಣ್ಣು ಮತ್ತೆ ಕಾಯಿ ಸಿಕ್ತಕ್ಕಂತ ತಳಿಗಳನ್ನ ಹಾಕೊಂಡಿದೀರ? ಇಲ್ಲ, ನಮ್ಮಲ್ಲಿ ಮಂಗನ್ ಕಾಟ ತುಂಬಾ ಜಾಸ್ತಿ ಇದೆ, ಹಾಗಾಗಿ ಕಲ್ಯಾಣ ಬಾಳೆ ಒಂದು ಇದೆ, ಅದನ್ನೇ ನೆಟ್ಕೊಳ್ತೀವಿ. ಹೆಚ್ಚಾದ್ರೆ ಅವ್ರಿಗೆ ಅವ್ರಿಗೆ ಕೊಡ್ತೀನಿ, ಮಾರಾಟ ಮಾಡೋ ದೃಷ್ಟಿನಲ್ಲಿ ಇಲ್ಲ. ಮತ್ತೊಂದಷ್ಟು ಲಿಂಬೆ ಗಿಡಗಳಿದಾವೆ, ಹಣ್ಣಾದ್ರೂ ಹಂಗೆ 200-300 ಲಿಂಬೆ ಹಣ್ಣು ಹೋಗ್ತಾ ಬೈಕಲ್ಲಿ ಹಾಕೊಂಡು ತಗೊಂಡು ಹೋಗ್ತೀನಿ, ಎಲ್ಲರಿಗೆ ಹಂಚ್ಕೊಂಡ್ ಬರ್ತೀನಿ. ಬರೀ ದುಡ್ಡು ಮಾಡೋದು ಕೃಷಿಯಿಂದ ಅಂತ ಇಲ್ಲ, ಲಿಡ್ಸಿಡಿಯ ಒಂದಷ್ಟು ಹಾಕಿದ್ದೀನಿ, 2 ವರ್ಷ ಆಯ್ತು ಹಾಕಿ, ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಏನಾಗುತ್ತೆ, ನಾನೊಬ್ನೇ ಕೆಲಸ ಮಾಡೋನು, ಲೇಬರ್ಸ್ ಇಟ್ಕೊಳಂಗು ಸರಿಯಾಗಲ್ಲ ನನ್ಗೆ. ಲೇಬರ್ಸ್ ಕೆಲಸ ಮಾಡಿದ್ರೆ ಸಿಟ್ಟು ಬರುತ್ತೆ, 9:00 ಬರೋದು, ವೆನಿಲಾ ಎಲ್ಲ ಪಾಲಿನೇಷನ್ ಮಾಡ್ಬೇಕು ಅಂದ್ರೆ ಬೇಗ ಬರಬೇಕು. ಅದಕ್ಕೋಸ್ಕರ ಗ್ಲೇಸಿಡಿ ಹಾಕಿಡ್ತೀನಿ, ಮುಂದೆ ಏನಾದ್ರು ಅನುಕೂಲ ಆದ್ರೆ ಅದಕ್ಕೆ ವೆನಿಲಾ ಹಾಕೋ ಪ್ಲಾನ್ ಇದೆ. ಅಂದ್ರೆ ನಮ್ಗೆ ಪಾಲಿನೇಷನ್ ಮಾಡ್ಲಿಕ್ಕೆ ಸಮಯ ಸಾಕಾಗಲ್ಲ, ಹಸು ಹುಲ್ಲು ಆಗ್ಬೇಕು, ಮನೆ ಕೆಲಸ ಎಲ್ಲ ಆಗ್ಬೇಕು. ಅದಕ್ಕೋಸ್ಕರ ಮತ್ತೆ ಭಾರಿ ದುಡಿತೀವಿ ಅಂತೆಲ್ಲ ದುಡ್ಡು ಮಾಡ್ತೀನಿ ಅಂತ ಹೋಗೋ ಆಸಕ್ತಿ ಇಲ್ಲ. ಜೀವನಕ್ಕೆ ಬೇಕಾದಾಗಿದೆ ಸರ್, ಅದಕ್ಕೇನು ಸಮಸ್ಯೆ ಇಲ್ಲ. ಆರ್ಥಿಕವಾಗಿ ಸಾಕಷ್ಟು ಉಳಿತಾಯನೂ ಮಾಡಿದೀನಿ, ಬೇರೆ ಬೇರೆ ಮೂಲದಿಂದ ಆದಾಯ ಏನು ಇದೆ ಅಷ್ಟೇನು ತಲೆ ಬಿಸಿ ಇಲ್ಲ. ಮಾರಿ ಒದ್ದಾಡ್ಕೊಂಡು ದುಡಿಯಕ್ ಹೋಗಲ್ಲ, ಆರಾಮಾಗಿರ್ಬೇಕು ಸ್ವಲ್ಪ ಸಮಯ, ಮತ್ತೆ ಜೀವನ ಎಂಜಾಯ್ನೂ ಮಾಡ್ಬೇಕು, ಸ್ವಲ್ಪ ಕುತ್ಕೊಳ್ಬೇಕು ಅಂತ ಕುತ್ಕೊಳ್ಬೇಕು. ಕೆಲಸ ಆಗ್ಲಿಲ್ಲ, ಕೆಲಸ ಆಗ್ಲಿಲ್ಲ ಅಂತಿದ್ರೆ ಕೆಲ್ಸಕ್ಕೆ ಹೋಗಕ್ಕೂ ಮನ್ಸಾಗಲ್ಲ. ಅದೇ ಹೊಸ ಹೊಸ ಕೆಲಸಗಳು ಹುಡ್ಕೊಂಡ್ ಮಾಡ್ತಾ ಇದ್ದಾಗ ಕೆಲಸ ಒಳ್ಳೆ ಸಾಗುತ್ತೆ. ಆದ್ರಿಂದ ಸಿಕ್ಕಾಪಟ್ಟೆ ಬೆಳೆ ಇಡಕ್ಕೆಲ್ಲ ಹೋಗೋ ಚಿಂತನೆ ಬಿಟ್ಬಿಟ್ಟಿದೀನಿ. ಸದ್ಯಕ್ಕೆ ನನ್ನ ಹತ್ರ ಮೇಂಟೈನ್ ಮಾಡಕ್ಕೆ ಎಷ್ಟ ಆಗತ್ತೆ ಅಷ್ಟೇ ಕೃಷಿ ಭೂಮಿ ಸಾಕು, ಅಷ್ಟೇ ಬೆಳೆ ಸಾಕು ಅಂತ ಆತರ. ಕಾಡು ಸೊಪ್ಪನ್ನು ನೀವು ವರ್ಷದಲ್ಲಿ ಯಾವ ತಿಂಗಳಲ್ಲಿ ಅಥವಾ ಎಷ್ಟು ದಿನಗಳ ಕಾಲ ತಂದು ಹಾಕ್ತೀರಿ? ಸ್ವಲ್ಪ ಜಿರಣೆ ಕಾಟ ನಮ್ಮಲ್ಲಿ ಜಾಸ್ತಿ ಇದೆ, ಹಾಗಾಗಿ ಕಾಡಿಗೆ ಹೋಗೋದು ಸ್ವಲ್ಪ ಕಷ್ಟ. ಆದ್ರೂ ಈಗ ಏನ್ ಮಾಡ್ತಾ ಇದ್ದೀನಿ, ಗಿಡದ ಹಳು ಪೂರ್ತಿ ಸೌರಿತಂ ಈಗಲೂ ಹಾಕ್ತಾ ಇದ್ದೀನಿ, ಮಲ್ಚಿಂಗ್ ಮಾಡ್ತಾ ಇದ್ದೀನಿ. ಇನ್ ಸ್ವಲ್ಪ ಬಿಸಿಲು ಏರಿದ್ಮೇಲೆ ಕಾಡಿಂದು ಅಡಿ ಕಾಡೆಲ್ಲ ಸೌರಿ ತಂದು ಹಾಕೊಳ್ತೀನಿ. ಮತ್ತೆ ಕುರ್ಸೋತಿದ್ದಾಗ ಬೇಲಿ ಮರಗಳು ದೇವ ಪಾರಿಜಾತ ಅಂತ ಏನೋ ಒಂದು ಉಂಟು, ಅದನ್ನು ಹಾಕಿದೀವಿ. ಒಂದಷ್ಟು ಮರಗಳಿದಾವೆ, ಮರ ಕಡಿಯಕ್ಕೆ ಜನ ಸಿಕ್ಕಿದಾಗ ದೊಡ್ಡ ದೊಡ್ಡ ಮರಗಳು ಅವ್ರು ಕಡಿಬೇಕಾಗತ್ತೆ, ಯಾರೋ ಒಬ್ಬ ಬರ್ತಾನೆ ಕಡ್ಕೊಡ್ತೇನೆ, ಅವಾಗ ಸೊಪ್ಪು ಹಾಕೊಳ್ತೇನೆ. ಕುರ್ಸೋತಿದ್ದೆ ಎಂತ ಕೆಲಸ ಇಲ್ಲ ಅಂದ್ರೆ ರೋಡ್ ಬದಿ ಇರೋ ಹೊಳು ಸೋರ್ಕೊಂಡ್ಬಂದ್ರು ಬಂದೆ ನಾನು, ಹಂಗಿದ್ದವನು ಬಂದು ತೋಟ ಮಲ್ಚಿಂಗ್ ಅದು ಯಾವಾಗ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ತಿರ್ತೀನಿ. ಅದೇನು ಇಂಥ ಟೈಮ್ ಅಲ್ಲೇ ಮಾಡುವಂತಿಲ್ಲ. ಅಡಿಕೆ ಬೇಯಿಸಿ ಮಾರಾಟ ಮಾಡ್ತೀರಾ, ಹಸಿನೇ ಕೊಟ್ಬಿಡ್ತೀರಾ? ಇಲ್ಲ, ಹಸಿ ಅಡಿಕೆನೆ ಕೊಟ್ಬಿಡ್ತೀನಿ, ಕಾಫಿ ನಾನ್ ಕುಯ್ತೀನಿ, ಕಾಳು ಮೆಣಸು ನಾನೇ ಕುಯ್ತೀನಿ. ತೆಂಗಿನ ಮರ ಹತ್ತಿ ಕಾಯಿ ತೆಗೆಯೋದು ಸುಳಿಯೋದು ತಗೊಂಡೋಗಿ ಮಾರಾಟ ಅದು ನಾನೇ ನೋಡ್ಕೊಳ್ತೀನಿ. ಕಾಳು ಮೆಣಸು ಎಷ್ಟು ಸಿಗ್ತಾ ಇದೆ? ಕಾಳು ಮೆಣಸು ಕಳೆದ ವರ್ಷ 40 ಕೆಜಿ ಸಿಕ್ಕಿತ್ತು, ಈ ವರ್ಷ 60-70 ಕೆಜಿ ಇರ್ಬೋದು. 2-3 ವರ್ಷದ ಕಾಳು ಮೆಣಸು ಹಾಗೆ ಇಟ್ಟಿದೀನಿ, 1 ಕ್ವಿಂಟಲ್ ಅಂದಾಜು ಕಾಳು ಮೆಣಸು ಇಟ್ಟಿದ್ ಹಾಗೆ ಇದೆ. ರೇಟ್ ಬರ್ಲಿ ಅಂತ ಎಲ್ಲ ಹೇಳ್ತಿದಾರೆ, ಇರ್ಲಿ, ನಂಗೇನು ಖರ್ಚಿಗೆ ತಲೆ ಬಿಸಿ ಇಲ್ಲ, ಹಾಗೆ ಇಟ್ಟಿದೀನಿ. ಭತ್ತ ಬೆಳೆಯಲ್ಲಲ್ವಾ? ಇಲ್ಲ, ಗದ್ದೆ ಇಲ್ಲ, ಭತ್ತ ಬೆಳೆಯಕ್ಕಿಲ್ಲ. ಕೆಲವೊಬ್ಬರು ಅಕ್ಕಪಕ್ಕದಲ್ಲಿ ಗದ್ದೆಯನ್ನ ಗುತ್ತಿಗೆ ತೆಗೆದುಕೊಂಡು ಮಾಡೋದಿದೆ. ಭತ್ತ ಬೆಳಿಬೇಕು ಅಂತ ತುಂಬಾ ಆಸೆ ಇದೆ, ಮನೆ ಖರ್ಚಿಗಾದ್ರೂ ಭತ್ತ ಬೆಳಿಬೇಕು ಅಂತ ಒಂದು ಆಸೆ ಇದೆ. ನೀರು ನನ್ಗೆ ಬೇಕಾದಂಗಿದೆ, ನಂದು ಮನೆದೆ ಗೊಬ್ಬರ್ ಗ್ಯಾಸ್ ಇದು ಸ್ಲರಿ ಎಲ್ಲ ಪೈಪ್ ಮೇಲೆ ಹೋಗೋಕ್ಕೆಲ್ಲ ವ್ಯವಸ್ಥೆ ಇದೆ ಅಲ್ಲಿಗೆ, ಆದ್ರೆ ಯೋಗ ಇರ್ಬೇಕು ಎಲ್ಲದಕ್ಕೊಂದೊಂದು. ಕೃಷಿಯಲ್ಲಿ ಹಿಡುವಳಿ ಮುಖ್ಯ ಅಲ್ಲ, ಆಸಕ್ತಿನೂ ಬಹಳ ಮುಖ್ಯ. ಹೌದೌದು, ಸ್ವಲ್ಪ ಹಿಡುವಳಿ ಇದ್ರೂ ಇರೋ ಇತಿಮಿತಿಯಲ್ಲಿ ಚೆನ್ನಾಗಿ ಜೀವನ ಮಾಡ್ಲಿಕ್ಕೆ ಅವಕಾಶಗಳಿದಾವೆ. ಕೆಲವೊಬ್ರು ಅವ್ರಿಗೆ ಜಮೀನ್ ಇಲ್ಲದಿದ್ರು ಬೇರೆಯವ್ರ ಜಮೀನನ್ನ ಗುತ್ತಿಗೆ ತಗೊಂಡು ಬಹಳ ಚೆನ್ನಾಗಿ ಜೀವನವನ್ನ ಕಟ್ಕೊಂಡಿದ್ದಾರೆ, ಸುಖವಾಗಿ ಜೀವನ ಮಾಡ್ತಾ ಇದಾರೆ. ಭತ್ತ ಬೆಳಿಬೇಕು ಅಂತ ಆಸಕ್ತಿ, 1 ವರ್ಷ ನೀವ್ ಮಾಡು ಅಂತಾರ, ಅವ್ರು ಕೆಮಿಕಲ್ಸ್ ಎಲ್ಲ ಹಾಕಿ ಮಣ್ಣನ್ನು ಹಾಳು ಮಾಡಿರ್ತಾರೆ. ನಾವು 1 ವರ್ಷಕ್ಕೆ ಹೋಗ್ಕೊಂಡು ಅವ್ರ ಗದ್ದೆಯಲ್ಲಿ ಮಾಡಿ ಆಗದಲ್ಲ, ಯಾಕಂದ್ರೆ ಕಳೆನಾಶಕ ಹಾಕ್ತಾರೆ, ಕೀಟನಾಶಕ ಹೊಡಿತಾರೆ ಆ ಮಣ್ಣಿಗೆ. ನಾವು ಹೋಗಿ ನಮ್ಗೆ ಅದನ್ನೆಲ್ಲ ಬೆಳೆಸಿ ಕೃಷಿ ಮಾಡೋದು ನಮ್ಗೆ ಗೊತ್ತಿಲ್ಲ. ಜೈವಿಕ ಕೃಷಿ ಹೋದ ತಕ್ಷಣ ಫಸ್ಟಿಂದ 1-2-3 ವರ್ಷ ನಮ್ಗೆ ಪೆಟ್ಟು ಕೊಡುತ್ತೆ, ಹಾಗಾಗಿ ನಾನು ಭತ್ತ ಬೆಳೆಯೋದ್ರ ಬಗ್ಗೆ ಗಮನ ಕೊಡೋದನ್ನ ನೆನೆಸ್ಬಿಟ್ಟಿದೀನಿ. ಈಗ ಸದ್ಯಕ್ಕೆ ಅದೆಲ್ಲ ಮುಟ್ಟಕ್ ಹೋಗೋದಲ್ಲ, ನಮ್ದೇ ಕೃಷಿ ಭೂಮಿ ಇದು ಮಾಡಿದ್ರೆ ಚೆನ್ನಾಗಿ, ಇಲ್ಲ 3-4 ವರ್ಷಕ್ಕೆ ಗುತ್ತಿಗೆ ತಗೊಂಡ್ ಮಾಡೋದಾದ್ರೆ ಅದು ಓಕೆ. ಅದು ಬಿಟ್ಟು ನಮ್ಮ ಕೃಷಿ ಕ್ರಮವನ್ನ ಬೇರೆಯವ್ರ ಜಮೀನಿಗೆ ಅಳವಡಿಸ್ಕೊಳ್ಲಿಕ್ ಹೋದ್ರೆ ಅಲ್ಲಿ ಇರೋ ಸಮಸ್ಯೆಗಳನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ನಾವು ಸುಸ್ತಾಗ್ತೀವಿ ಅನ್ನೋ ಭಾವನೆ ಉಂಟು, ಹಾಗಾಗಿ ನಾನು ಗುತ್ತಿಗೆ ತಗೊಳ್ತಾ ಇಲ್ಲ. ಒಂದು ಕುತೂಹಲಕ್ಕೆ, ನಿಮಗಿರುವ 1/2 ಎಕರೆ ತೋಟದಲ್ಲಿ ಎಷ್ಟು ಖರ್ಚು ಮಾಡ್ತೀರಿ, ಕೈಗೆ ಎಷ್ಟು ಉಳಿತದೆ? ನನ್ಗೆ ಕಳೆದ ವರ್ಷ ಒಂದು 16,000 ಖರ್ಚು ಬಂದಿತ್ತು. 180,000 ರೂಪಾಯಿ ನಂಗೆ ಕಳೆದ ವರ್ಷ ಲಾಭ ಸಿಕ್ಕಿತ್ತು. ತಿಂಗಳಿಗೆ ಒಂದು 15,000 ನಂಗೆ ಸಂಬಳ ಸಿಕ್ಕಿದೆ ನನ್ನ ಕೆಲ್ಸಕ್ಕೆ. ಹಸುವಿನಿಂದ ಹಾಲ್ ಮಾರಾಟ, ತುಪ್ಪ ಮಾರಾಟ, ಅದು ಇದು ಅಂತ ಒಂದು 30,000 ಲಾಭ ಸಿಕ್ಕಿದೆ ವರ್ಷಕ್ಕೆ. ಈ ವರ್ಷ ಸಾಧಾರಣ ತಿಂಗಳಿಗೆ 20-22,000 ರೂಪಾಯಿ ಆವರೇಜ್ ಅಲ್ಲಿ ನನ್ಗೆ ಸಂಬಳ ಸಿಕ್ಕಿದಂಗೆ ಲೆಕ್ಕ ಹಾಕ್ತೀನಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಒಂಥರ ಇಷ್ಟಪಟ್ಟು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ಅದೊಂದು ಅರ್ಥಪೂರ್ಣವಾದ ಬದುಕೆ. ಹೌದು, ಎಷ್ಟೊತ್ತಿಗೆ ತೋಟಕ್ಕೆ ಹೋಗೋದು ಎಲ್ಲ ಕೆಲಸ ಮುಗಿಸಿ ಒಂದ್ಸಲ ಅಂತ ಆಗಿರುತ್ತೆ. ಒಂದ್ ರೌಂಡ್ ತೋಟ ಸುತ್ತಿ ಬಂದ್ರೆ ಖುಷಿ ಇರುತ್ತೆ. ಯಾವತ್ತು ಇಷ್ಟಪಟ್ಟಾಗ ಆ ಕೃಷಿ ಕಷ್ಟ, ಕೃಷಿ ಕೆಲಸ ಅಂತ ಆಗಲ್ಲ, ಅದು ಹವ್ಯಾಸ ಆಗ್ಬಿಡುತ್ತೆ. ಇಷ್ಟಪಟ್ಟು ಮಾಡೋದು ಹವ್ಯಾಸ ಆಗತ್ತೆ, ಕೃಷಿ ಕೆಲಸ ಆಗಲ್ಲ. ನಾವೇ ಅದನ್ನ ಇಷ್ಟಪಟ್ಟಾಗ ಅದೇ ಮಾಡಿಸ್ಕೊಂಡ್ಬಿಡುತ್ತೆ ನಮ್ಮ ಹತ್ರ. ಅದು ಏನಂದ್ರೆ ನನ್ಗಿದಾಗ್ಬೇಕು ನೋಟ್ಸಲ್ಲಿ ಸುಮ್ನೆ ಒಂದು ರೌಂಡ್ ಸುತ್ತಾ ಇದ್ರು ನಮ್ಗೆ ಏನೇನ್ ಕೆಲಸಗಳು ಬಾಕಿ ಇದಾವೆ ಕಾಣ್ತಾ ಇರ್ತೀವಿ. ಯಾವ್ದೊಂದು ಕಾಲ್ ಮೆಣಸು ಬಳ್ಳಿ ಹಿಡಿದು ಕಟ್ ಹಾಕ್ಬೇಕು, ಇನ್ಯಾವ್ದೋ ಒಂದು ವಿಳದೆಲೆ ಬಳ್ಳಿ ಹಿಡಿದು ಕಟ್ ಹಾಕ್ಬೇಕು, ಇನ್ಯಾವ್ದೋ ಒಂದು ಅಡಿಕೆ ಮರದಲ್ಲಿ ಸುಳಿ ಏನೋ ಸಮಸ್ಯೆ ಇದೆ, ಅದು ಬುಡಕ್ ಸ್ವಲ್ಪ ಮಲ್ಚಿಂಗ್ ಮಾಡ್ಬೇಕು, ಅದಕ್ಕೆ ಜೈವಿಕ ಗೊಬ್ಬರ ಕೊಡ್ಬೇಕು, ಇನ್ ಕಾಫಿ ಯಾವ್ದೋ ಹೋದಾಗ ಒಂದಷ್ಟು ಚಿಗುರು ಜಾಸ್ತಿ ಇದೆ, ಒಂದ್ ಟೌಂಡ್ ಇಲ್ಲ ಕಾಫಿ ಚಿಗುರು ತೆಗೆದ್ಬಿಡು, ಒಂದೊಂದೇ ಕೆಲಸ ಹೇಳ್ತಾ ಹೋಗ್ತಾ ಹೋಗು ನಮ್ಗೆ. ತೋಟದಲ್ಲಿ ದಿನಾ ತಿರುಗ್ತಾ ಇದ್ರೆ ಆಯ್ತು ಅಷ್ಟೇ. ಒಂದು ರೀತಿಯಲ್ಲಿ ಲವಲವಿಕೆ ಜೀವನ, ಸಂತೋಷಕರ ಜೀವನ. ಎಷ್ಟೋ ಜನಗಳಿಗೆ ಲಕ್ಷ ಲಕ್ಷಕ್ಕೆ ಕೋಟಿ ಕೋಟಿ ಬಂದ್ರೂ ಒಂಥರ ಸಂತೋಷ ಇರಲ್ಲ, ಒತ್ತಡದ ಜೀವನವೇ ಸಾಕ್ತಾ ಇರತ್ತೆ, ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಆದ್ರೆ ಅನೇಕರು ಹೇಳೋದಿದೆ, ಸಣ್ಣ ಹಿಡುವಳಿ ಇದ್ರೂ ಬಹಳ ನೆಮ್ಮದಿಯಾಗಿ ಜೀವನ ಮಾಡ್ಬೋದು, ಬದುಕಲಿಕ್ಕೆ ಎಷ್ಟು ಬೇಕು ಅಂತ ಒಂದು ಸರಳ ಜೀವನ ಅಳವಡಿಸ್ಕೊಂಡ್ ಬಿಟ್ರೆ ಮತ್ತೆ ಬಾರಿ ಕಮ್ಮಿ ಖರ್ಚಲ್ಲಿ ಜೀವನ ನಡೆಯುತ್ತೆ. ಖುಷಿ ಆಯ್ತು, ಸಣ್ಣ ಹಿಡುವಳಿಯಲ್ಲೇ ಜೀವನವನ್ನ ಎಷ್ಟು ಚೆನ್ನಾಗಿ ಕಟ್ಕೊಂಡಿದೀರ ಅನ್ನೋದನ್ನ ವಿವರವಾಗಿ ಹೇಳಿದ್ರಿ. ನೀವೇ ಎಲ್ಲ ಕೆಲಸಗಳನ್ನ ನಿಭಾಯಿಸ್ತಿರೋದು, ಕನಿಷ್ಠವಾಗಿ ಆಳುಕಾಳುಗಳನ್ನ ಉಪಯೋಗಿಸ್ಕೊಂಡು ಗರಿಷ್ಠವಾದ ಉಳಿತಾಯ, ಇದೇ ಕೃಷಿಯಲ್ಲಿ ಇರುವ ದೊಡ್ಡ ಗುಟ್ಟು. ಈ ಒಂದು ಅನುಭವಗಳಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದೀವಿ. ನಮಸ್ಕಾರ ಚಂದ್ರಶೇಖರ್. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಕೊಪ್ಪ ಸಮೀಪದ ಬಿಳಾಲ್ಕೊಪ್ಪ ಗ್ರಾಮದ ಚಂದ್ರಶೇಖರ್ ಕೆದಿಲಾಯ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಕೇಳುಗರೆ, ಚಂದ್ರಶೇಖರ್ ಕೆದಿಲಾಯ ಅವರ ಸಂಖ್ಯೆ ಹೀಗಿದೆ: 9448617288 944-86-17288 ಮತ್ತೊಂದು 63635-91 63735-91 ರೈತ ಬಾಂಧವರೇ, ಇಲ್ಲಿಗೆ ಇವತ್ತಿನ ಕಿಸಾನವಾಣಿ ರೈತಧ್ವನಿ ಕಾರ್ಯಕ್ರಮ ಮುಗಿಯಿತು. ದಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ನಿರತ ಮಹಿಳೆಯರನ್ನ ಪರಿಚಯಿಸುವ ಕಾರ್ಯಕ್ರಮ ದಾರಿ ದಾರಿ, ಇದರಲ್ಲಿ ಸಿವಿ ತಾರಾ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲ ಒಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,100 ರೂಪಾಯಿಂದ 15,700 ರೂಪಾಯಿ, ಅರೇಬಿಕಾ ಚೆರಿ 9,000 9,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,400 9,800 ರೂಪಾಯಿ, ರೋಬಸ್ಟಾ ಚೆರಿ 4,650 4,900 ರೂಪಾಯಿ, ಅಡಿಕೆ ದರ 1 ಕ್ವಿಂಟಾಲ್ಗೆ 38,000 ರೂಪಾಯಿಂದ 48,500 ರೂಪಾಯಿ, ಕಾಳು ಮೆಣಸು 1 ಕೆಜಿಗೆ 470-475 ರೂಪಾಯಿ, ಏಲಕ್ಕಿ 1 ಕೆಜಿಗೆ 500 ರೂಪಾಯಿಂದ 650 ರೂಪಾಯಿ, ಹಸಿ ಶುಂಠಿ 1 ಕ್ವಿಂಟಾಲ್ಗೆ 2,800 2,900 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತಧ್ವನಿ ಕಿಸಾನವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 0872-230018. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಸಂಪಾಜೆ ಹೋಬಳಿಯ ಬಿಳಿಗೇರಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಅವರ ನಿರ್ದೇಶನದ ಅಂಗೆ ಪೌತಿ ಖಾತೆ ಆಂದೋಲನ ಕಾರ್ಬಾರ್ 14th ಬಿಳಿಗೇರಿ ಗ್ರಾಮದ ಶ್ರೀ ಭಗವತಿ ಯುವಕ ಸಂಘದ ಸಭಾಬಾಡಿಲಿ ಉಪತಹಶೀಲ್ದಾರರ ನೇತೃತ್ವದಲ್ಲಿ ನಡೆದಿದೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಡೆಯಿಂದ 15th ಮಹಿಳಾ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. 15th ಸಿದ್ದಾಪುರ, 17th ಪಾಲಿಬೆಟ್ಟ, 18th ನಾಪೋಕ್ಲು, 24th ಕುಟ್ಟ, 22nd ಸೋಮರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ. 16th ಚೆಟ್ಟಳ್ಳಿ, 19th ಮಾದಾಪುರ ಮತ್ತು ಸಿದ್ದಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಟ್ಯೂಬೆಕ್ಟಮಿ ಶಸ್ತ್ರಚಿಕಿತ್ಸಾ ಶಿಬಿರ ನಡೆದಿದೆ ಅಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಆರ್ ವೆಂಕಟೇಶ್ ಅವು ಮಾಹಿತಿ ಕೊಟ್ಟಳು. ಕರ್ನಾಟಕ ರಾಜ್ಯ ಸಹಕಾರ ಬೆಂಗಳೂರು ಇಲ್ಲಿ ಜರುಗಿದ ರಾಜ್ಯ ಮಟ್ಟದ ಅಂತರ್ ಸಹಕಾರ ಚರ್ಚಾ ಪೈಪೋಟಿಲಿ ಮಡಿಕೇರಿನ ಕೆಐಸಿಎಂ ವಿದ್ಯಾರ್ಥಿಗ ಮೇಘನಾ ಮತ್ತೆ ರಾಜು ಅವು ಶುರುವಿನ ಇನಾಮನ ಪಡೆದಳು. ಪ್ರಾಂಶುಪಾಲರಾಗಿದ್ದ ರೇಣುಕಾ ಅವು ಮಾಹಿತಿ ಕೊಟ್ಟಳು. ಕೂಡಿಗೆಲೆ ಯೂನಿಯನ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆನ ಕಡೆಯಿಂದ 18th 45th ನಿರುದ್ಯೋಗ ಹೈದಂಗಳಿಗೆ ಮತ್ತು ಗೂಡೆಗಳಿಗೆ ಪುಕ್ಸಟೆ ಆಗಿ 10 ದಿನಗಳ ಕಾಲ ಹೈನುಗಾರಿಕೆ ಮತ್ತು ಎರೆಹುಳು ತಯಾರಿಕೆ ಮತ್ತು ಹೊಲಿಗೆ ತರಬೇತಿನ ಪುಕ್ಸಟೆ ಆಗಿ ಕೊಟ್ಟವೆ. ಸಂಸ್ಥೆನ ನಿರ್ದೇಶಕ ಪ್ರಕಾಶ್ ಕುಮಾರ್ ಅವು ಮಾಹಿತಿ ಕೊಟ್ಟಳು. ಸರ್ಕಾರಿ ಶುರುವಿನ ದರ್ಜೆ ಕಾಲೇಜು ಮಡಿಕೇರಿ ಇಲ್ಲಿನ 2022-23 ಸಾಲಿನ ಪಠ್ಯೇತರ ಹಂಗೆ ಸಹಪಠ್ಯ ಪುಸ್ತಕಗಳ ಉದ್ಘಾಟನಾ ಜಂಬರ ಶುಕ್ರವಾರದಂದು ನಾಳೆ ಹೊತ್ತಾರೆ 10 ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಬಾಡಿಲಿ ಮಡಿಕೇರಿಲಿ ಇಲ್ಲಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ವಿಧಾನಸಭಾ ಶಾಸಕರು ಹಂಗೆ ಕಾಲೇಜು ಅಭಿವೃದ್ಧಿ ಸಮಿತಿನ ಅಧ್ಯಕ್ಷರಾದ ಎಂಪಿ ಅಪ್ಪಚ್ಚು ರಂಜನ್ನವು ಇದ್ದವೆ. ಮುಖ್ಯ ನೆಂಟರಾಗಿ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದವೆ. ಮರುಗೋಡು ಸ್ಪೋರ್ಟ್ಸ್ ಮತ್ತು ರಿಕ್ರಿಯೇಷನ್ ಸಭಾ ಕಡೆಯಿಂದ 5-6 ಇಂಟರ್ ವಿಲೇಜ್ ಚಾಂಪಿಯನ್ಶಿಪ್ 2022 ನಡೆದಿದೆ. ಕ್ಲಬ್ನ ಅಧ್ಯಕ್ಷ ಕೋಚನ ಅನೂಪ್ ಅವು ಮಾಹಿತಿ ಕೊಟ್ಟಳು. ಅಂದು ಹೊತ್ತಾರೆ 8:30 ನಡೆಯುವ ಸಭಾ ಕಾರ್ಯಕ್ರಮನ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಕೋಚನ ಶ್ರೀನಿವಾಸ್ ಅವು ಉದ್ಘಾಟನೆ ಮಾಡುವೆ. ಮುಖ್ಯ ನೆಂಟರಾಗಿ ಶಾಸಕ ಅಪ್ಪಚ್ಚು ರಂಜನ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದವೆ. 6th ಆಕಿರಿ ಜಂಬರ ಕೂಡ ನಡೆದಿದೆ ಅಂತ ಗೊತ್ತಾಗುಟ್ಟು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವಾರ್ಷಿಕ ಮಹಾಸಭೆ ಹಂಗೆ ಸಂತೋಷಕೂಟ ಕಾರ್ಬಾರ್ 6th ನಡೆದಿದೆ ಅಂತ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಪಾರ್ವತಿ ಅಪ್ಪಯ್ಯ ಅವು ಮಾಹಿತಿ ಕೊಟ್ಟಳು. ಶ್ರೀ ಬಗಂಡೇಶ್ವರ ತಲಕಾವಿರಿ ದೇವಾಲಯದಲ್ಲಿ ಪ್ರತಿ ವರ್ಷ ಸಂಪ್ರದಾಯದ ಹಂಗೆ ನಡೆಸಿಕೊಂಡು ಬರುತ್ತಿದ್ದ ವಿಷ್ಣುಮೂರ್ತಿ ಕೋಲ 11th ಹೊತ್ತಾರೆ 10 ನಡೆದಿದೆ. ಸಾರ್ವಜನಿಕ ಭಕ್ತಾಧಿಕ ವಿಷ್ಣುಮೂರ್ತಿ ಕೋಲ ಕಾರ್ಬಾರ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂಗೆ ಕಾರ್ಯನಿರ್ವಹಣಾಧಿಕಾರಿ ಬಿಎಂ ಕೃಷ್ಣಪ್ಪ ಅವು ಕೇಳಿಕೊಂಡಳು. ಹಂಗೆ ದೇವಸ್ಥಾನದಲ್ಲಿ 8th ಮಧ್ಯಾಹ್ನ 2:39 ಗ್ರಸ್ತೋದಯ ಕಗ್ರಾಸ ಚಂದ್ರಗ್ರಹಣ ಶುರು ಆಗಿ ಹಿಂಬತ್ತು 6:19 ಗ್ರಹಣ ಮೋಕ್ಷ ಆದೆ. ಹಂಗೆ ಆ ದಿನ ಯಾವುದೇ ಪೂಜೆಗೆ ಅವಕಾಶ ಇರ್ದುಳೆತ್ತ ಮಾಹಿತಿ ಕೊಟ್ಟಳು. ಪೊಂಬೊಳ್ಚ ಕೂಡುಕೂಟಲಿ ಇದೇ ತಿಂಗ 11 ಹೊತ್ತಾರೆ 11 ಕೊಡವ ಭಾಷೆಯಲ್ಲಿ ಕವಿಗೋಷ್ಠಿ ಕಾಕೋಟು ಪರಂಬ ದೇವಸ್ಥಾನದ ಸಭಾಬಾಡಿಲಿ ನಡೆದಿದೆ. ಅಂದೇ ಹೊತ್ತಾರೆ 10 ಕಾಕೋಟೇಶ್ವರ ದೇವಸ್ಥಾನದಲ್ಲಿ ಪೂಜಾ ಕಾರ್ಬಾರ್ ಏರ್ಪಾಡು ಮಾಡಿಯಳು. ಪೈಪೋಟಿಲಿ ಭಾಗವಹಿಸಿದವಕ್ಕೆ ಹಂಗೆ ಗೆದ್ದವಕ್ಕೆ ಕೂಡ ಇನಾಮುನ ಕೊಡಲಾದೆತ್ತ ಗೊತ್ತಾಗುಟ್ಟು. ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಪ್ಯಾಟೆನ ಸಂತ ಜೋಸೆಫರ ಶಾಲೆ ಹತ್ರ 16.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಿಸುತ್ತಿದ್ದ ಅಂಗನವಾಡಿ ಕಟ್ಟಡ ಕಾಮಗಾರಿಕೆಗೆ ಶಾಸಕರಾದ ಎಂಪಿ ಅಪ್ಪಚ್ಚು ರಂಜನ್ನವು 4th 9:30 ಖುದ್ದಾಗಿ ಚಾಲನೆ ಕೊಟ್ಟವೆ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಜಾಹೀರಾತುಗಳು. ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಎಸಿ, ಗೀಸರ್, ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕೊಡಗಿನ ಮೂರ್ನಾಡು, ಸಿದ್ದಾಪುರ, ಮಾಂದಲ್ಪಟ್ಟಿ ಹಾಗೂ ಬೆಂಗಳೂರಿನಲ್ಲಿ ಚಿತ್ರಿಸಿರುವ ಸಿದ್ದಾಪುರದ ಮಿತ್ತೂರು ದರ್ಶನ್ ರಾಘವಯ್ಯ ನಿರ್ಮಾಣದ, ಸುನಿಲ್ ನಿರ್ದೇಶನದ ಬಾಲರಾಜವಾಡಿ, ದರ್ಶನ್, ಇರಮಂಡ ಹರಿಣಿ ವಿಜಯ, ಖುಷಿ ಕಾವೇರಮ್ಮ, ಕೆಂಬರ್ ತಂಡ ಚಿರಂತನ್ ಪುಣಚ ನಟಿಸಿರುವ ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ ಸಿನಿಮಾ ನಿಮ್ಮ ನೆಚ್ಚಿನ ಕುಶಾಲನಗರದ ಸಿನಿಫ್ಲೆಕ್ಸ್ ಹಾಗೂ ಸಿದ್ದಾಪುರದ ವುಡ್ಲ್ಯಾಂಡ್ಸ್ ಥಿಯೇಟರ್ನಲ್ಲಿ ನವೆಂಬರ್ 4 ತೆರೆ ಕಾಣಲಿದೆ. ಸಿನಿಮಾ ವೀಕ್ಷಿಸಿ ಪ್ರೋತ್ಸಾಹಿಸುವಂತೆ ಚಿತ್ರತಂಡ ಕೋರಿದೆ. ಚಿನ್ನದ ಪ್ರತಿ ಕಣದಲ್ಲೂ 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆ. ವಿಶ್ವಾಸದಲ್ಲಿ ಮುಂಚೂಣಿಯಲ್ಲಿರುವ ಇರಿಟಿಯ ಚಿನ್ನಾಭರಣ ಮಳಿಗೆ ತಾಳುಕಂಡತಿಲ್ ಜುವೆಲ್ಲರ್ಸ್. ನಿಮ್ಮ ಮನಸ್ಸಿಗೊಪ್ಪುವ ಮದುವೆ ಚಿನ್ನಾಭರಣಗಳ ಅತಿ ನೂತನ ಡಿಸೈನ್ಸ್ ಹಾಗೂ ಸೆಲೆಕ್ಷನ್ ಗಳಿಗಾಗಿ ಬನ್ನಿ ತಾಳುಕಂಡತಿಲ್ ಜುವೆಲ್ಲರ್ಸ್, ಇರಿಟಿ. ನಾಪೋಕ್ಲು ಹಳೆ ತಾಲೂಕು ಭಗವತಿ ಕಲ್ಯಾಣ ಮಂಟಪದ ಹತ್ತಿರವಿರುವ ಮಹಿಳಾ ಸಮಾಜದಲ್ಲಿ ನವೋದಯ ಪ್ರವೇಶ ಪರೀಕ್ಷೆಗೆ ಹಲವು ವರ್ಷಗಳಿಂದ ಯಶಸ್ವಿ ತರಬೇತಿ ನೀಡಲಾಗುತ್ತಿದ್ದು, ಈ ವರ್ಷವೂ ನವೆಂಬರ್ 6 ಪ್ರತಿ ಭಾನುವಾರ ತರಬೇತಿ ನಡೆಯಲಿದೆ. ಆಸಕ್ತರು ಸಂಪರ್ಕಿಸಿ ಮೊಬೈಲ್ ಕವಿತಾ ಅಪ್ಪಚ್ಚಿರ 9880009805 CS ಸುರೇಶ್ 9900370842. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ನಮ್ಮಲ್ಲಿ ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್, ಪ್ರಿಂಟರ್, ಸಿಸಿ ಕ್ಯಾಮರಾ, UPS, ಬ್ಯಾಟರಿ ಎಲ್ಲವೂ ಅಮೋಘ ಡಿಸ್ಕೌಂಟ್ ನೊಂದಿಗೆ. ಸಂಪರ್ಕಿಸಿ ಬೈರೆಡಿರ ಮದನ್. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕೋಸ್ಮೋ ಬಜಾರ್ ವಿಂಟರ್ ಪಾಪ್ಅಪ್ ಎಕ್ಸಿಬಿಷನ್ 2022 ಮಡಿಕೇರಿಯ ಬ್ರಾಹ್ಮಿನ್ಸ್ ವ್ಯಾಲಿಯ ಲಕ್ಷ್ಮೀ ಕಲ್ಯಾಣ ಮಂಟಪ ಶತಮಾನ ಭವನದಲ್ಲಿ ಇದೇ ನವೆಂಬರ್ 7 ಸೋಮವಾರ, ಹಾಗೂ ಕುಕುನ್ ಪಾರ್ಟಿ ಹಾಲ್ ಸ್ಪೈಸ್ ರ್ಯಾಕ್ ಗೋಣಿಕೊಪ್ಪದಲ್ಲಿ ಇದೇ ನವೆಂಬರ್ 8 ಮಂಗಳವಾರ ಬೆಳಗ್ಗೆ 10 ರಾತ್ರಿ 8 ಇಲ್ಲಿ ನಿಮ್ಮ ಮನಸ್ಸಿಗೊಪ್ಪುವ ಪ್ಯೂರ್ ಸಿಲ್ಕ್ ಸೀರೆ, ಬನಾರಸ್ ಸೀರೆಗಳು, ವೆಡ್ಡಿಂಗ್ ಕಲೆಕ್ಷನ್, ಡಿಸೈನರ್ ಕುರ್ತೀಸ್, ಜ್ಯುವೆಲ್ಲರಿ, ಹೋಮ್ ಲಿನೆನ್, ಫ್ರಾಕ್ಸ್, ಹ್ಯಾಂಡ್ ಬ್ಯಾಗ್ಸ್ ಅಲ್ಲದೆ ಮತ್ತಷ್ಟು ವಸ್ತುಗಳು ಅತ್ಯಾಕರ್ಷಕ ಬೆಲೆಯಲ್ಲಿ ಲಭ್ಯ. ಈ ಒಂದು ದಿನದ ಸದಾವಕಾಶವನ್ನು ಬಳಸಿಕೊಳ್ಳಿ, ಈ ಚಳಿಗಾಲದ ಕಲೆಕ್ಷನ್ ಗಳನ್ನು ಬಾಚಿಕೊಳ್ಳಿ. ಕೋಸ್ಮೋ ಬಜಾರ್ ವಿಂಟರ್ ಪಾಪ್ಅಪ್ ಎಕ್ಸಿಬಿಷನ್ 2022. ಸ್ವಿಸ್ ಗೋಲ್ಡ್ ನಲ್ಲಿ ಮದುವೆ ಚಿನ್ನಾಭರಣ ಮೇಕಿಂಗ್ ಚಾರ್ಜ್ ಇದೀಗ 2.9% ನಿಂದ ಪ್ರಾರಂಭ. ಹಲವು ಆಫರ್ ಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 12,990 ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ರೈತ ಬಾಂಧವರೇ, ನಮ್ಮಲ್ಲಿ ಕಳೆ ಕುಚ್ಚುವ ಯಂತ್ರ, ಮರ ಕೊಯ್ಯುವ ಯಂತ್ರ, 1 KVA ಇಂದ 300 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕೋವನ್ನ, ಹೋಂಡಾ, ಓಲಿಯೋಮ್ಯಾಕ್, ಇತರೆ ಎಲ್ಲಾ ಕಂಪನಿಯ ಮಷಿನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಹಾಗೂ ಸರ್ವಿಸ್ ಲಭ್ಯವಿದೆ. ಹಾಗೂ 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 120 ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಟ್ರಾಕ್ಟರ್ ಚಾಲಿತ PTO ಪಂಪ್, ಪೋರ್ಟೇಬಲ್, 10 HP ಇಂದ 100 HP ವರೆಗಿನ ಇಟಾಲಿಯನ್ ಇರಿಗೇಷನ್ ಪಂಪ್ ಸೆಟ್ ಹಾಗೂ IP ಸೆಟ್ ರೆಡಿಮೇಡ್ ಫ್ಲೋಟಿಂಗ್ ಸಿಸ್ಟಮ್ ನಮ್ಮಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪೊನ್ನಿಮಾನಿಸ್ ಕೈಕೇರಿ ಗೋನಿಗೊಪ್ಪ 8722044039 ಹಾಗೂ ಕುಶಾಲನಗರ 9448488202. ನಿಧನಸುದ್ದಿ. ಕಿರುಗೂರು ಗ್ರಾಮತ್ ವಾಸಾಂಜ ಎಳ್ತಕಾರ ಕೃಷಿ ಇಲಾಖೆಯ ನಿವೃತ್ತ ತಾಂತ್ರಿಕಾಧಿಕಾರಿ ಚಂದ್ರಮಾಡ ಗಾ ಮುತ್ತಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 98 ಬಯತ್ರ ಚಂದ್ರಮಾಡ ಗಾ ಮುತ್ತಪ್ಪ ಅಯ್ಯಂಡ ಚಾವುಕೂಟೋ ಕಿರುಗೂರ್ಲು ವಾಸವುಳ್ಳ ಮೋವ ಕೋದೆಂಗಡ ರೇವತಿ ರವಿ ಅಯ್ಯಂಗಡ ಮನೆಯಲ್ಲಿ. ದಪನ ಕಾರ್ಯ ನಾಳೆ ಮಜ್ಜಣ 12 ಮೀದ ಪೊನ್ನಂಪೇಟೆ ಕೊಡವ ಸಮಾಜ ಕ್ಯಾಕೊಳತು ನಡಪ. ಬಾಳುಗೋಡು ಕಂಡಿಮಕ್ಕಿ ಗ್ರಾಮದ ಅರಮನೆ ಪಾಲೇರ ದಿವಂಗತ ಕರಿಯ ಅವರ ಮಗ ಜಗದೀಶ್ ಜಗನ್ ಅವರು 42 ವರ್ಷದಲ್ಲಿ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ಜಗದೀಶ್ ಜಗನ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 10 ಒಳಗೆ ಸ್ವಗೃಹದಲ್ಲಿ. ನಮ್ಮ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದೆಂಡುಳ್ಳೋ ಮಳುವಂಡ ಗಾಯನ ದಿನೇಶ್. ಸುದ್ದಿರ ವಿವರ. ಕೇಂದ್ರ ಕಾರ್ಮಿಕ ಪಿಣ್ಯ ಉದ್ಯೋಗ ಮಂತ್ರಾಲಯ ಅಸಂಘಟಿತ ಕಾರ್ಮಿಕಂಗಡ ದತ್ತಾಂಶ ಸಂಗ್ರಹ ಮಾಡುವ ತಂತ್ರಾಂಶನ ಅಭಿವೃದ್ಧಿಪಡಿಸಿತ್ತು. ಅಸಂಘಟಿತ ಕಾರ್ಮಿಕಕ್ಕ ವಿಶೇಷ ನೀತಿ ಪಿಣ್ಯ ಯೋಜನೆಯನ್ನ ರೂಪಿಸಿಡುವಕ್ಕೆ ಕೇಂದ್ರ ಸರ್ಕಾರ ಇ ಶ್ರಮ್ ಯೋಜನೆಯನ್ನ ಜಾರಿಗೆ ಕೊಂಡು ಬಂದಿತ್ತು. ಕೇಂದ್ರ ಸರ್ಕಾರ ಗುರುತು ಮಾಡಿನ 370 ವರ್ಗತ್ರ ಕಾರ್ಮಿಕಂಗ ಪಿಂಗ ಕಾರ್ಮಿಕಂಗಡ ಪಟ್ಟಿಕ್ ಕೂಟತೆ ಬಾಕಿ ಉಳ್ಳೋ ಅಸಂಘಟಿತ ಕಾರ್ಮಿಕಂಗ ಇತರೆ ವರ್ಗ ಅನ್ನುವ ಪಟ್ಟಿಲು ನೋಂದಣಿ ಮಾಡಿಯೋಲು. ಇದನ್ನುಂಡು ಸಾಮಾಜಿಕ ಭದ್ರತೆ ಪಿಂಗ ಕಲ್ಯಾಣ ಯೋಜನೆಯನ್ನು ಪಡೆದವಲು. ಅನ್ನೇ ಸರ್ಕಾರಕ್ಕೆ ಅಸಂಘಟಿತ ಕಾರ್ಮಿಕಂಗಕ್ಕೆ ವಿಶೇಷ ನೀತಿ ಪಿಂಗ ಯೋಜನೆಯನ್ನು ರೂಪಿಸಿಡುವಕ್ಕೆ ಇದು ಒಂದು ಅನುಕೂಲ ಅಪ್ಪ. ಅಲ್ಲತೆ ಓರು ಕಾಲಕೇತನಕ್ಕೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯನ್ನು ಪಡೆದವಲು. ಇಲ್ಲಿ ಆಕ್ಸಿಡೆಂಟ್ಲ ಜೀವ ಕಳೆದಂಡಕ ಇಲ್ಲೆಂಗಿ ಏರೆ ತೊಂದರೆ ಆನಕ ದಂಡಲಕ್ಷ ರೂಪಾಯಿ ತ್ರಚಕ್ಕೆ ಪಿಂಗ ಕೈಕಾಲಿನ ಕಳೆದಂಡ ತೊಂದರೆ ಆನಕ 100,000 ರೂಪಾಯಿ ತ್ರಚಕ್ಕೆ ಪರಿಹಾರ ಪಣ ಕಟ್ಟುವ.